ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಂಗಳೂರು, ಇದೀಗ ಕಿಸಾನ್ ವಾಣಿ. ಕಿಸಾನ್ ವಾಣಿ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಮಿತ್ರರಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಆಯುರ್ವೇದ ಔಷಧಿಗಳ ಕುರಿತು ಬೆಳ್ತಂಗಡಿಯ ಪ್ರಸನ್ನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಬಿಕೆ ಪ್ರಶಾಂತ್ ಅವರೊಂದಿಗೆ ಸಂದರ್ಶನವನ್ನು ಆಲಿಸಬಹುದು. ಈಗ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರು ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು. ಅರೇಂಜ್ಮೆಂಟ್ ಆಯ್ತು, ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಕೃಷಿಕರಿಗೊಂದು ಸಿಹಿ ಸುದ್ದಿ. ಈಗ ನಿಮಗೆ ಬೇಕಾದ ಎಲ್ಲಾ ರೀತಿಯ ಯಂತ್ರೋಪಕರಣಗಳು ಒಂದೇ ಸೂರಿನಡಿ ಲಭ್ಯ. ಕೃಷಿ ಯಂತ್ರೋಪಕರಣಗಳ ಉತ್ತಮ ಸೇವೆಗೆ ಹೆಸರಾದ ಈಸಿ ಲೈಫ್ ಎಂಟರ್ಪ್ರೈಸಸ್ ಹಾಗೂ ಸಾಯ ಎಂಟರ್ಪ್ರೈಸಸ್ ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕಾಸರಗೋಡಿನಾದ್ಯಂತ 40 ಹೆಚ್ಚು ಶಾಖೆಗಳನ್ನು ಹೊಂದಿದೆ. ಇಲ್ಲಿ ವಿವಿಧ ಕೃಷಿ ಹಾಗೂ ತೋಟಗಾರಿಕೆಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ಇಲಾಖೆಯ ಸಬ್ಸಿಡಿಯೊಂದಿಗೆ ಲಭ್ಯವಿರುವುದರೊಂದಿಗೆ ವಿವಿಧ ಕೃಷಿ ಯಂತ್ರಗಳ ಬಿಡಿಭಾಗಗಳು ಹಾಗೂ ಮಾರಾಟ ನಂತರದ ಸೇವೆಗಳು ಲಭ್ಯ. ಇಂದೇ ನಿಮ್ಮ ಹತ್ತಿರದ ಈಸಿ ಲೈಫ್ ಎಂಟರ್ಪ್ರೈಸಸ್ ಅಥವಾ ಸಾಯ ಎಂಟರ್ಪ್ರೈಸಸ್ ಶಾಖೆಗೆ ಭೇಟಿ ನೀಡಿ ಅಥವಾ ಕರೆ ಮಾಡಿ 9944745399. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇದೀಗ ಆಯುರ್ವೇದ ಔಷಧಿಗಳ ಕುರಿತು ಡಾಕ್ಟರ್ ಬಿಕೆ ಪ್ರಶಾಂತ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಿಕೆ ಪ್ರಶಾಂತ್ ಅವರು. ಡಾಕ್ಟರ್ ಬಿಕೆ ಪ್ರಶಾಂತ್ ಅವರು ಬೆಳ್ತಂಗಡಿಯ ಪ್ರಸನ್ನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಇವತ್ತು ಆಯುರ್ವೇದದ ಔಷಧಗಳ ಒಂದು ಪರಿಚಯವನ್ನು ಅವರು ನಮಗೆ ಮಾಡಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಎಲ್ಲವೂ ಕೂಡ ಔಷಧವೇ ಅಂತ ಒಂದು ಯೋಚನೆಯಲ್ಲಿ ಬೇರೆ ಬೇರೆ, ಇದಕ್ಕೆ ಬೇರೆ ಬೇರೆ ಔಷಧಗಳಿವೆ. ಆಯುರ್ವೇದದಲ್ಲಿ ಔಷಧ ಅಂದರೆ ಏನು ಡಾಕ್ಟರ್? ಆಯುರ್ವೇದದಲ್ಲಿ ಎಲ್ಲ ದ್ರವ್ಯವನ್ನು ಔಷಧ ಅಂತ ಹೇಳ್ತೇವೆ. ಬೇರೆ ಬೇರೆ ದ್ರವ್ಯಕ್ಕೆ ಬೇರೆ ಬೇರೆ ಅದರದ್ದೇ ಒಂದು ಗುಣ ಇದೆ. ನಮ್ಮ ಯುಕ್ತಿಯಿಂದಾಗಿ ಬೇರೆ ಬೇರೆ ಔಷಧಿಯನ್ನು ಬೇರೆ ಬೇರೆ ರೋಗಕ್ಕೆ ನಾವು ಹೇಗೆ ಉಪಯೋಗಿಸ್ತೇವೆ ಅದರ ಮೇಲೆ ಇರುವಂಥದ್ದು. ಆದರೆ ಆಯುರ್ವೇದ ಶಾಸ್ತ್ರದಲ್ಲಿ ಪಂಚವಿಧ ಕಷಾಯ ಕಲ್ಪನಾ ಅಂತೇಳಿ ಹೇಳಿದ್ದಾರೆ. ಕಷಾಯ ಅಂದರೆ ಇಲ್ಲಿ ಅರ್ಥ ಔಷಧ ಅಂತೇಳಿ. ಅದು ಸ್ವರಸ, ಕಲ್ಕ, ಕ್ವಾಥ, ಹಿಮ ಮತ್ತು ಫಾಂಟ ಅಂತ ಹೇಳಿದೆ. ಇದು ಬೇಸಿಕಲಿ ಮೇನ್ 5 ಪ್ರಧಾನ ಔಷಧಗಳು ಅಂತೇಳಿ. ಇನ್ನು ಉಪಕಲ್ಪನ ಅಂದರೆ ಇದರಿಂದಾಗಿ ಬೇರೆ ಬೇರೆ ಔಷಧವನ್ನು ತಯಾರಿ ಮಾಡುವಂಥದ್ದು. ಎಣ್ಣೆ ಇರ್ಬೋದು, ಸ್ನೇಹ ಕಲ್ಪನ ಅಂತೇಳಿ ಎಣ್ಣೆ ಮತ್ತು ತುಪ್ಪವನ್ನು, ಸಂಧಾನ ಕಲ್ಪನ ಅಂದರೆ ಆಸವ ಅರಿಷ್ಟಗಳಿರ್ಬೋದು, ಚೂರ್ಣ ಕಲ್ಪನ ಅಂದರೆ ನಾವೇನು ಪುಡಿ ಅಂತ ಹೇಳ್ತೇವೆ, ಹುಡಿ ಅಂತ ಹೇಳ್ತೇವೆ ಅದು, ಮತ್ತು ವಟಿಕಲ್ಪನ ನಾವೇನು ಮಾತ್ರೆ ಅಂತ ಹೇಳ್ತೇವೆ. ಇದು ಎಲ್ಲ ಔಷಧಿಗಳು ಸಹ ಈ ಪಂಚವಿಧ ಕಷಾಯ ಕಲ್ಪನದ್ದೇ ಮುಂದೆ ಬರುವಂತ ಒಂದು ವಿಧಾನಗಳು. ಸರಿ, ಈಗ ನೀವು ಹೇಳಿದ್ರೆ ಆಯುರ್ವೇದದಲ್ಲಿ ಎಲ್ಲವೂ ಕೂಡ ಔಷಧ ಅಂತ. ಸಾಮಾನ್ಯವಾಗಿ ನಮಗೆ ಆಯುರ್ವೇದ ಅಂದರೆ ಈ ಗಿಡ ಮತ್ತು ಅದರ ಬೇರು ಇವುಗಳಿಂದ ಔಷಧಿ ಅಂತ. ಇದಲ್ಲದೇ ಔಷಧಿಗಳಿದ್ದಾವ? ಪ್ರತಿಯೊಂದು ಗಿಡಕ್ಕೂ ಅದರದ್ದೇ ಆದ ಒಂದು ಪ್ರಯೋಜ್ಯ ಅಂಗ ಅಂತ ಇದೆ. ಕಲವು ಗಿಡಕ್ಕೆ ಮೂಲ ಅಂದರೆ ಬೇರೆ ಔಷಧಿ ಇರ್ಬೋದು, ಉದಾಹರಣೆಗೆ ದಶಮೂಲ ಅಂತ ನಾವೇನು ಹೇಳ್ತೇವೆ, ಅದರಲ್ಲಿ ಅದರ ಬೇರೆ ಔಷಧ ಗಿಡ ಔಷಧ ಪ್ರಧಾನ ಯುಕ್ತವಿರುವಂಥದ್ದು. ಕಲವು ಗಿಡಗಳಲ್ಲಿ ಫಲ, ಕಲವದಲ್ಲಿ ಎಲೆ ಅಥವಾ ತೊಗಟು ಅಥವಾ ಅದರದ್ದೇ ಕಾಂಡವಾಗಿ ಔಷಧ ಇರುವಂಥದ್ದು. ಈ ಬೇರೆ ಬೇರೆ ಭಾಗದ ಅಂಗವೊಂದರಿಂದ ನಾವು ಔಷಧ ಮಾಡೋದೇ ನಮ್ಮ ಯುಕ್ತಿಗೆ ಪಡುವಂಥದ್ದು. ಇದಲ್ಲದೆ ಆಯುರ್ವೇದದಲ್ಲಿ ಈಗ ಏನು ಹೇಳ್ತೇವೆ, ಖನಿಜಾಂಶ, ಮೆಟಲ್ಸ್ ಆ್ಯಂಡ್ ಮಿನರಲ್ಸ್, ಇದರಿಂದ ಸಹ ಔಷಧಿ ಮಾಡುವಂಥದ್ದು ಶಾಸ್ತ್ರದಲ್ಲಿ ಉದಾಹರಣೆಗಳಿದೆ. ಈಗಲೂ ಅದನ್ನು ಉಪಯೋಗ ಮಾಡುವಂಥದ್ದು ವಿಧಾನಗಳಿದ್ದೇವೆ. ಈಗ ಏನೇನು ಅದರಲ್ಲಿ ಮುಖ್ಯವಾಗಿ ಬಳಸ್ತೀರಿ ನೀವು? ಈಗ ಅದರಲ್ಲಿ ಸ್ವರ್ಣ ಇರ್ಬೋದು, ರಜತ, ಕಬ್ಬಿಣಾಂಶ ಇರ್ಬೋದು, ಪ್ಲಸ್ ನಾವೀಗೇನು ಅಲಾಯ್ಸ್ ಅಂತ ಹೇಳ್ತೇವೆ ಅದರಲ್ಲಿ ಸಹ ಔಷಧಿ ಮಾಡುವಂಥದ್ದು ಗುಣ ಇದೆ. ನಾವೀಗ ಭಸ್ಮ ರೂಪದಲ್ಲಿ ಇರ್ಬೋದು, ಭಸ್ಮದಿಂದ ಟ್ಯಾಬ್ಲೆಟ್ಸ್, ಏನು ನಾವೇನು ವಟಿಕಲ್ಪನ ಅಂತ ಹೇಳ್ತೇವೆ, ಅದೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿದೆ. ಈಗಿನ ಕಾಲದಲ್ಲಿ ನಾವೇನು ಕ್ಲಾಸಿಫಿಕೇಶನ್ ಮಾಡ್ತೇವೆ, ಹರ್ಬಲ್ ಮಿನರಲ್ಸ್ ಮತ್ತು ಹರ್ಬೋ ಮಿನರಲ್ ಮೆಡಿಸಿನ್ಸ್ ಅಂತೇಳಿ. ಹರ್ಬಲ್ ಅಂತಂದರೆ ಪ್ಯೂರ್ಲಿ ಅದು ಔಷಧ ಬೇಸ್ಡ್ ಮಾತ್ರ, ಹರ್ಬೋ ಮಿನರಲ್ ಅಂತಂದರೆ ಅದರಲ್ಲಿ ಖನಿಜಾಂಶ ಸಹ ಸೇರಲ್ಪಟ್ಟಿದೆ. ಈಗ ಔಷಧವನ್ನು ಮಾಡುವಂಥ ಒಂದು ಕ್ರಮ ಆಯುರ್ವೇದದಲ್ಲಿ ಹಿಂದಿನಿಂದಲೂ ಇರುವಂಥದ್ದು. ಔಷಧ ಅಂತ ಹೇಳಿದರೆ ಈಗ ಎರಡು ಥರದಲ್ಲಿ ನಾವು ಯೋಚನೆ ಮಾಡ್ಬೋದು. ಒಂದು, ಇದ್ದದ್ದನ್ನು ಈಗಲೇ ಮಾಡುವಂಥದ್ದು, ಮಾಡಿಕೊಡುವಂಥದ್ದು ಇನ್ಸ್ಟಂಟೇನಿಯಸ್, ಅಥವಾ ತುಂಬ ವರ್ಷಗಳಿಂದ ಮಾಡಿಟ್ಟದ್ದು ಅಥವಾ ತುಂಬ ಕಾಲದಿಂದ ವರ್ಷದಿಂದ ಅಂತ ಹೇಳಿದ್ರು ಅದನ್ನು ಕೊಡುವಂಥದ್ದು. ಇದು ಎರಡೂ ಕೂಡ ಮೊದಲಿಂದಲೂ ಕೂಡ ಬಡಕೆಯಲ್ಲಿ ಇತ್ತ ಹೇಗೆ ಅನ್ನುವಂಥದ್ದು ಇತ್ತು. ಇದಕ್ಕೆ ನಾವು ಈಗಿನ ಕಾಲದಲ್ಲಿ ನಾವೇನು ಶೆಲ್ಫ್ ಲೈಫ್ ಅಂತ ಹೇಳ್ತೇವೆ, ಅಥವಾ ಒಂದು ಔಷಧಕ್ಕೆ ಎಕ್ಸ್ಪೈರಿ ಪೀರಿಯಡ್ ಅಂತ ಹೇಳ್ತೇವೆ. ನಾನು ಏನು ಮೊದಲೇ ಹೇಳಿದ್ದೇನೆ, ಪಂಚವಿಧ ಕಷಾಯ ಕಲ್ಪನಗಳು ಅಂದರೆ ಸ್ವರಸ, ಕಲ್ಕ, ಕ್ವಾತ, ಹಿಮ ಮತ್ತು ಫಾಂಟ, ಇದೆಲ್ಲವೂ ನೀವು ಹೇಳಿದಾಗೆ ಇನ್ಸ್ಟಂಟೇನಿಯಸ್ ಪ್ರಿಪರೇಷನ್ಸ್ ಇತ್ತು. ಮೊದಲಿನ ಕಾಲದಲ್ಲಿ ವೈದ್ಯನ ಮುಂದೆ ರೋಗಿ ಬಂದ, ಆ ಔಷಧ ಗಿಡಗಳಿಂದ ಅಥವಾ ಔಷಧ ಭಾಗಗಳಿಂದ ಅವರಿಗೆ ಆ ಕ್ಷಣದಲ್ಲಿ ಮಾಡಿಕೊಡ್ತಿದ್ರು, ಅದೇ ಕ್ಷಣದಲ್ಲಿ ಸೇವನೆ ಮಾಡಬೇಕಿತ್ತು. ಈಗ ಕಾಲ ಬದಲಾಗಿದೆ, ಈಗ ವೈದ್ಯರಿಗೂ ಸಹ ಪ್ರತಿಯೊಂದು ಗಿಡ ಮೂಲಿಕೆ ಸಂಗ್ರಹಿಸಿ ಇಟ್ಟು ಇನ್ಸ್ಟಂಟೇನಿಯಸ್ ಮಾಡುವ ಪುರುಸತ್ತು ಇಲ್ಲ ಅಥವಾ ಸಾಧ್ಯವೂ ಇಲ್ಲ. ಈಗ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಏನಿದೆ, ಅವರೇ ಗಿಡ ಮೂಲಿಕೆಗಳನ್ನು ಕಲೆಕ್ಟ್ ಮಾಡಿ ಬೇರೆ ಬೇರೆ ಪ್ರಿಪರೇಷನ್ಸ್ ಮಾಡಿ ಅದರನ್ನು ಬೇರೆ ಬೇರೆ ಶೆಲ್ಫ್ ಲೈಫ್ ಅಂತ ಏನು ಹೇಳ್ತೇವೆ, ಆ ಶೆಲ್ಫ್ ಲೈಫ್ ಹೊಂದಿಕೊಂಡು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಈಗ ಪಂಚವಿಧ ಕಷಾಯ ಕಲ್ಪನ ಅಂತ ಏನು ಕಾನ್ಸೆಪ್ಟ್ ಇದೆ ಅದು ಕಂಪನೀಸ್ ಅಲ್ಲಿ ಇಲ್ಲ, ಅದು ಒಂದು ವೈದ್ಯರಲ್ಲಿ ಮಾತ್ರ ಇರಬಹುದು. ವಿನಃ ಕಂಪನೀಸ್ಗಳು ಯಾವಾಗಲೂ ಶೆಲ್ಫ್ ಲೈಫ್ ನೋಡಿಕೊಂಡು ಅದರಲ್ಲಿ ಕೆಲವು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿಬಿಟ್ಟು ಪೇಷಂಟ್ಗೆ ಕೊಡುವಂಥದ್ದು ಆಗಿದೆ. ಆದ ಕಾರಣ ಈಗ ಚೂರ್ಣ ಇರ್ಬೋದು, ವಟಿ ಇರ್ಬೋದು ಅಂದರೆ ಟ್ಯಾಬ್ಲೆಟ್ಸ್ ಇರ್ಬೋದು, ಲೇಹಗಳು, ಇದೆಲ್ಲ ಮೊದಲಿನ ಕಾಲದಲ್ಲಿ ಸಹ ಅದರ ಶೆಲ್ಫ್ ಲೈಫ್ ಸ್ವಲ್ಪ ಜಾಸ್ತಿ ಇತ್ತು. ಕಲವದು 2 ತಿಂಗಳು, ಕಲವದು 4 ತಿಂಗಳು, ಕಲವದು 1 ವರ್ಷಗಳು. ಹಾಗೆ ಸಂಧಾನ ಕಲ್ಪನ ನಾವೇನು ಆಸವರಿಷ್ಠ ಅಂತ ಹೇಳ್ತೇವೆ ಅಥವಾ ನಾವೇನು ಭಸ್ಮಗಳಂತ ಹೇಳ್ತೇವೆ ಅದರದ್ದು ಶೆಲ್ಫ್ ಲೈಫ್ ಏನಿದೆ ಅದು ಸ್ವಲ್ಪ 1 ವರ್ಷದಿಂದ ಜಾಸ್ತಿ ಇತ್ತು. ಸ್ನೇಹ ಕಲ್ಪನ ನಾವೇನು ತೈಲ ಮತ್ತು ತುಪ್ಪದ್ದು ಹೇಳ್ತೇವೆ ಪ್ರಿಪರೇಷನ್ಸ್, ಅದು ಮೊದಲಿನ ಕಾಲದಲ್ಲೇ 16 ತಿಂಗಳು ಅಂತ ಹೇಳ್ತಾರೆ. ಆದರೆ ಕಂಡೀಷನ್ ಏನಂದರೆ ಅದಕ್ಕೆ ರ್ಯಾನ್ಸಿಡಿಟಿ, ನಾವೇನು ಜಿಡ್ಡುತ್ತದೆ ಅಂತ ಹೇಳ್ತಾರೆ, ಅದು ಬರಬಾರ್ದು. ಕರೆಕ್ಟಾಗಿ ಪ್ರಿಸರ್ವ್ ಮಾಡಿದರೆ ಅದರ ಶೆಲ್ಫ್ ಲೈಫ್ ಸಹ 16 ತಿಂಗಳು ಅಂದ 1.5 ವರ್ಷ ತನಕ ಇತ್ತು. ಈಗ ಇನ್ಸ್ಟಂಟೇನಿಯಸ್ ಆಗಿ ಮಾಡಿಕೊಟ್ಟಂತಹ ಒಂದು ಔಷಧವು ನಾವು ಪ್ರಿಸರ್ವ್ ಮಾಡಿದ ಔಷಧವು ಇದರಲ್ಲಿ ಹೆಚ್ಚು ಒಳ್ಳೆಯದು ಉತ್ತಮ ಅಂತ ಹೇಳಿ ಏನಾದರೂ? ಹಾಗೆ ಏನೂ ಇಲ್ಲ. ಇನ್ಸ್ಟಂಟೇನಿಯಸ್ ಔಷಧಿಗಳು ಅಂದರೆ ಮೊದಲಿನ ಕಾಲದಲ್ಲಿ ಇನ್ಸ್ಟಂಟೇನಿಯಸ್ ಔಷಧಿಗಳು ಏನು ಪಂಚವಿಧ ಕಷಾಯ ಕಲ್ಪನೆ ಹೇಳ್ತೇವೆ, ಈಗಿನ ಕಾಲದಲ್ಲಿ ನಮಗೆ ಮಾರ್ಕೆಟ್ಲಿ ಏನು ಕಷಾಯ ಚೂರ್ಣ ಅಂತ ಸಿಗ್ತದೆ ಕೆಲವು ಪ್ರಾಡಕ್ಟ್ಸಿಂದು, ದಶಮೂಲದ ಕಷಾಯ ಚೂರ್ಣ ಇರಬಹುದು ಅಥವಾ ಕೆಲವೊಂದು ಪದಾರ್ಥಗಳದ್ದು ಕಷಾಯ ಚೂರ್ಣ ಅಂತ ಸಿಗ್ತದೆ. ಅದು ಪೇಷಂಟ್ ಮನೆಯಲ್ಲಿ ತೆಕ್ಕೊಂಡು ಹೋಗಿ ಅದನ್ನು ನೀರಲ್ಲಿ ಹಾಕಿ ಕುದಿಸಿ ಅದನ್ನು ಸೇವನೆ ಮಾಡಿದರೆ ಅದರ ಪರಿಣಾಮ ಹೆಚ್ಚು ವರ್ಸಸ್ ನಾವೇನು ಮಾರ್ಕೆಟಲ್ಲಿ ಕಷಾಯ ಅಂತ ಸಿಗ್ತದೆ ಅದರಲ್ಲಿ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಇರಬಹುದು, ಅದರ ಶೆಲ್ಫ್ ಲೈಫಿಗೆ ಬೇಕಾಗಿ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ಬೋದು. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಪೇಷಂಟ್ಗಳ ಕಷಾಯ ಸ್ವತಃ ಮಾಡುವವರು ಕಮ್ಮಿ ಅಥವಾ ಮಾಡೋರಿದ್ದರೆ ಅದರ ಪರಿಣಾಮಕರ ಜಾಸ್ತಿ. ಅಂದರೆ ಚೂರ್ಣದಿಂದ ಮಾಡಿದಂತಹ ಕಷಾಯಗಳು ಅಥವಾ ಅದರ ಇಂಗ್ರೀಡಿಯೆಂಟ್ಸನ್ನು ಮೊದಲೇ ಹಾಕಿ ಇದ್ದದ್ದನ್ನು ನೀವು ಮನೆಯಲ್ಲಿ ಹೋಗಿ ಮಾಡಿದರೆ ಒಳ್ಳೆಯದು ಹೇಳುವಂಥದ್ದು. ಈಗ ಮತ್ತೆ ಔಷಧದ ಪ್ರಿಪರೇಷನ್ಸಿಗೆ ಬರುವುದಿದ್ರೆ ನಾವು ಔಷಧಗಳ ಬಗ್ಗೆ ನಾವು ತುಂಬ ಕೇಳ್ತೇವೆ. ಆಯುರ್ವೇದದಲ್ಲಿ ತೈಲ ಅಂತ ಕೇಳ್ತೇವೆ, ಕಷಾಯ ಅಂತ ಕೇಳ್ತೇವೆ, ನೀವೀಗ ಹೇಳಿದ ಅರಿಷ್ಟ ಅಂತ ಕೇಳಿದ್ದೇವೆ, ಚೂರ್ಣ ಕೇಳಿದ್ದೇವೆ, ವಟಿ ಕೇಳಿದ್ದೇವೆ. ನೀವು ಹೇಳಿದ್ರಿ 5 ರೀತಿಯ ಪ್ರಿಪರೇಷನ್ಸ್ ಉಂಟು ಅಂತೇಳಿ. ನಮಗೆ ಯಾವ್ಯಾವದಾದರೂ ಕಾಯಿಲೆಗೆ ಇದು ಇಂಥದ್ದೇ ಇರಬೇಕು ಅಂತ ಏನಾದರೂ ಉಂಟಾ? ಹಾಗೇನಿಲ್ಲ, ಆದರೆ ಕೆಲವೊಂದು ಕಾಯಿಲೆಗಳಿಗೆ ಕೆಲವೊಂದು ಔಷಧಗಳು ಹೆಚ್ಚು ಪರಿಣಾಮಕಾರಿ ಅಂತ ಹೇಳ್ತೇವೆ. ಎಕ್ಸಾಂಪಲ್, ಈಗ ಜಾಯಿಂಟ್ ಸಂಬಂಧಪಟ್ಟ ಕಾಯಿಲೆಗಳಿಗೆ ನಾವು ಹೆಚ್ಚು ಎಣ್ಣೆ ಉಪಯೋಗಿಸುವುದು, ಅಭ್ಯಂಗಕ್ಕೆ ಬೇಕಾಗಿ ಎಣ್ಣೆ ಉಪಯೋಗಿಸುವುದು ಹೆಚ್ಚು. ಹಾಗೆ ಕೆಲವೊಂದು ಕಾಯಿಲೆಗಳಿಗೆ ನಾವು ಕಷಾಯ ಅಭ್ಯಂತರ ಸೇವನೆ ಮಾಡುವುದು ಹೆಚ್ಚು. ಈಗ ಸಿ ಎಕ್ಸಾಂಪಲ್, ಕಣ್ಣು ಕಿವಿಗೆಲ್ಲ ಇರುವಂಥ ಕಾಯಿಲೆಗಳಿಗೆ ನಾವು ನಸ್ಯಕಲ್ಪನ ಅಥವಾ ಕರ್ಣಪೂರ್ಣ, ಕಿವಿಗಳಿಗೆ ಎಣ್ಣೆ ಹಚ್ಚುವುದು ಅಥವಾ ಮೂಗಿನ ಮೂಲಕ ನಾವು ನಸ್ಯ ಅಂತ ಹೇಳ್ತೇವೆ, ಅಥವಾ ಗಂಟಲು ನೋವಿಗೆ ನಾವೇನು ಕಲವುದು ಕವಲ ಮತ್ತು ಗಂಡೂಷ ಅಂದರೆ ಬಾಯಿಯಲ್ಲಿ ಎಣ್ಣೆಯನ್ನು ಧಾರಣೆ ಮಾಡಿ ಅದನ್ನು ಸ್ವಲ್ಪ ಹೊತ್ತು ಇಡುವಂಥದ್ದು, ಇಂಥ ಕ್ರಮಗಳು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದರೆ ಇಂಥದ್ದೇ ಈಗ ಇನ್ನೊಂದು ಲೇಹ ಅಂತ ಒಂದು ಉಂಟು. ಎಕ್ಸಾಂಪಲ್, ನಾವು ಈಗ ಚ್ಯವನಪ್ರಾಶ ಕೇಳಿರ್ಬೋದು ಅಥವಾ ಕೂಷ್ಮಾಂಡಲೇಹ ಕೇಳಿರ್ಬೋದು, ಇದೆಲ್ಲ ರಸಾಯನ. ರಸಾಯನ ಅಂತಂದರೆ ನಮ್ಮ ಧಾತುವನ್ನು ಪೋಷಣೆ ಮಾಡುವಂಥದ್ದು, ಧಾತುವನ್ನು ವೃದ್ಧಿ ಮಾಡುವಂಥದ್ದು, ಇಂಥ ಕಲವದು ರಸಾಯನ ಕ್ರಮದಲ್ಲಿ ಹೇಳಿದ್ದಾರೆ. ಆದರೆ ಇಂಥದೇ ಕಾಯಿಲೆಗಳಿಗೆ ಇಂಥದೇ ಔಷಧ ಕ್ರಮ ಅಂತ ಹೇಳಿಲ್ಲ, ಒಂದೇ ಕಾಯಿಲೆಗೆ ಬೇರೆ ಬೇರೆ ಔಷಧ ಕ್ರಮ ಸಹ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಪೇಷಂಟನ್ನು ಹೊಂದಿಕೊಂಡು ದೇಶ, ಕಾಲ, ಅಗ್ನಿ, ಬಲ, ವಯ ಇಂಥ ಕಲವ ಫ್ಯಾಕ್ಟರ್ಸ್ ಹೊಂದ್ಕೊಂಡು ಇದೆ. ಈಗ ಮುಖ್ಯವಾಗಿ ನಾವು ನೀವು ಹೇಳಿದ ಮೊದಲ ವಿಷಯಕ್ಕೆ ಬರುವುದಿದ್ದರೆ, ಈ ತೈಲ ಅಂತ ಹೇಳ್ತೇವೆ, ತೈಲ ಅಥವಾ ಎಣ್ಣೆ ಅಂತ ಹೇಳಿದರೆ ಅದು ಏನು ಆ್ಯಕ್ಚುಲಿ? ಆ್ಯಕ್ಚುಲಿ ನಾವು ಏನು ಎಣ್ಣೆ ಅಂತ ಹೇಳ್ತೇವೆ, ಈಗಿನ ಕಾಲದಲ್ಲಿ ಪ್ರೊಸೆಸ್ಡ್ ಆಯಿಲ್ ಅಂತ ಹೇಳಿದರೆ, ಶಾಸ್ತ್ರೋಕ್ತವಾಗಿ ಎಣ್ಣೆ ಮಾಡುವುದಾದರೆ ಮೂರು ಭಾಗ ಉಂಟು ಅದರಲ್ಲಿ. ಒಂದು ಕಲ್ಕ ಭಾಗ, ಒಂದು ಎಣ್ಣೆ, ಇನ್ನೊಂದು ದ್ರವ ಭಾಗ ಅಂತೇಳಿ. ಕಲ್ಕ ಭಾಗ ಅಂದರೆ ಕೆಲವು ಔಷಧ ಗುಣವ ಪೇಸ್ಟ್ ಅಥವಾ ನಾವೇನು ಈಗಿನ ಕಾಲದಲ್ಲಿ ಚಟ್ನಿ ಟೈಪ್ ಅಂತ ಹೇಳ್ತೇವೆ ಅಥವಾ ಪೇಸ್ಟ್ ಮಾಡಿ ಅದು. ಇನ್ನೊಂದು ಎಣ್ಣೆ, ಮತ್ತೊಂದು ದ್ರವ ದ್ರವ್ಯ ಅಂದರೆ ಅದರಲ್ಲಿ ಒಂದು ಹಾಲಿರಬಹುದು ಅಥವಾ ನೀರಿರ್ಬೋದು ಅಥವಾ ಕಷಾಯ ಇರ್ಬೋದು, ಗೋಮೂತ್ರ ಇರ್ಬೋದು. ಇದಕ್ಕೆ ಅದರದ್ದೇ ಆದ ಪ್ರಮಾಣ ಇದೆ. ಪ್ರತಿಯೊಂದು ತೈಲ ಪ್ರಿಪರೇಷನಲ್ಲಿ ಆದರೂ ಸಹ ಅದರದ್ದೇ ಆದ ಒಂದೊಂದು ಪ್ರತಿಯೊಂದು ಫಾರ್ಮುಲೇಷನ್ಸ್ ಅಥವಾ ಅದರದ್ದೇ ಭಾಗ ಇರ್ತದೆ. ಯೂಶ್ವಲಿ ಏನಾಗ್ತದೆ, 1:4:16 ಅಂದರೆ ಒಂದು ಭಾಗ ಕಲ್ಕ, 4 ಎಣ್ಣೆ, 16 ದ್ರವ ದ್ರವ್ಯ ಇರ್ತದೆ. ಅದಾದ ನಂತರ ಪಾಕ ಮಾಡುವಾಗ ಅದರದ್ದೇ ಆದ ಪಾಕ ಲಕ್ಷಣ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಉದಾಹರಣೆಗೆ ಹೇಳುವುದಾದರೆ, ಈಗ ತೈಲ ಪ್ರಿಪರೇಷನ್ಸ್ ಮಾಡುವಾಗ ಫೇನ ಉದ್ಗಮ ಅಂದರೆ ಅದರಲ್ಲಿ ನೊರೆ ಬರ್ತದೆ, ನೊರೆ ಬರಲಿಕ್ಕೆ ಶುರು ಆಗ್ತದೆ. ಇದೊಂದು ಲಕ್ಷಣ, ತೈಲ ಆಯಿತು, ಪಾಕ ತೈಲ ಪಾಕ ಆಯಿತು ಅಂತೇಳಿ. ಫೇನ ಶಾಂತಿಶ್ಚ ಸರ್ಪಿಷಿ ಅಂದರೆ ತುಪ್ಪದ ಪ್ರಿಪರೇಷನ್ ಆದರೆ ಅದರಲ್ಲಿ ಬರುವ ನೊರೆ ನಿತ್ತು ಹೋಗ್ತದೆ. ಇದು ಒಂದು ಲಕ್ಷಣ. ಇದಾಗಿ ನಾವೇನು ಪೇಸ್ಟ್ ಮಾಡಿರ್ತೇವೆ ಆ ಕಲ್ಕವನ್ನು ನಮಗೆ ನಮ್ಮ ಬೆರಳಲ್ಲಿ ತಗೊಂಡ್ರೆ ಒಂದು ಪಿಂಡಾಕೃತಿ ಅಥವಾ ಒಂದು ಉಂಡೆ ಹಾಗೆ ಮಾಡಲಿಕ್ಕೆ ಬರ್ತದೆ. ಇದೆಲ್ಲ ಕೆಲವು ಲಕ್ಷಣಗಳು ಶಾಸ್ತ್ರೋಕ್ತವಾಗಿ ಹೇಳಿದರೆ ಈಗಲೂ ಅದು ಸತ್ಯ. ಇದರ ಪ್ರಕಾರ ಮಾಡಿದರೆ ತೈಲ ಅಥವಾ ಘೃತ ನಾವೇನು ಶೆಲ್ಫ್ ಲೈಫ್ ಆಗ ನಾನು ಏನು 16 ಅಥವಾ 18 ಮಾತಾಡಿದೆ ಅದು ಸಿಗುತ್ತದೆ. ಇದು ಆಗಲಿಲ್ಲ ಅಂದರೆ ನೀರಾಂಶ ಇದ್ದ ಕಾರಣ 4 or 3 ಹಾಳಾಗಿ ಹೋಗ್ತದೆ ಈ ಪ್ರಿಪರೇಷನ್ಸ್. ನೀವು ಹೇಳಿದ್ರೆ ಈಗ ತೈಲದ ಜೊತೆ ಒಂದು ದ್ರವವನ್ನು ಸೇರಿಸ್ತೀರಿ ಅಂತೇಳಿ, ಆ ದ್ರವ ಮತ್ತು ಈ ತೈಲ ಒಟ್ಟಿಗೆ ಮಿಕ್ಸ್ ಆಗ್ತದ ಹೇಗೆ? ಮಿಕ್ಸ್ ಅಂತ ಹೇಳಲ್ಲ, ನಾವು ಪ್ರಿಪರೇಷನ್ ಮಾಡುವಾಗ ನಾವು ತೈಲ ಒಟ್ಟಿಗೆ ದ್ರವ ಸೇರಿಸುವ ಉದ್ದೇಶವೇನೆಂದರೆ ಅಷ್ಟು ಹೊತ್ತು ಈ ಕಲ್ಕದಿಂದ ನಾವೇನು ಅದರಲ್ಲಿ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇದೆ ಆ ತೈಲಕ್ಕೆ ಹೀರಿ ತೈಲದಲ್ಲಿ ಆ ನಾವೇನು ಇಂಗ್ರೀಡಿಯೆಂಟ್ಸ್ ಬಳಸ್ತೇವೆ ಅದರ ಪ್ರಾಪರ್ಟಿ ತೈಲದಲ್ಲಿ ಬರಬೇಕು ಅಂತೇಳಿ. ನಾವು ಹಾಗೆ ಹೇಳಿ ಬೇಗ ತೈಲ ಮಾಡಬೇಕು ಅಂತೇಳಿ ದೊಡ್ಡ ಬೆಂಕಿಯಲ್ಲಿ ಇಟ್ಟು ತೈಲ ಮಾಡುವಾಗಿಲ್ಲ. ಮಧ್ಯಮ ಪಾಕ ಅಥವಾ ಮೃದು ಪಾಕ ಅಂದರೆ ನಾವು ಬೆಂಕಿಯ ಆ ಪಾತ್ರೆ ತಳ ಜಸ್ಟ್ ಮುಟ್ಟುವಷ್ಟೇ ಆ ಬೆಂಕಿಯಲ್ಲಿ. ಮೊದಲನೇ ಕಾಲದಲ್ಲಿ ಈಗಿನ ಹಾಗೆ ಗ್ಯಾಸ್ ಸ್ಟವ್ ಏನಿರಲಿಲ್ಲ. ಸೌದೆ ಒಲೆ ಆದರೆ ಸೌದೆಯಲ್ಲಿ ಯಾವತ್ತೂ ಸ್ನೇಹ ಪಾಕ ಎಲ್ಲ ಒಂದು ದಿವಸದಲ್ಲಿ ಮುಗಿಬಾರ್ದು ಅಂತ ಉಂಟು. ಅಂದರೆ ರಾತ್ರಿ ಇಟ್ಟರೆ ಆ ಬೆಂಕಿಯಲ್ಲಿ ಆ ಇದು ಬಿಸಿಗೆ ಆ ತೈಲ ಏನಿದೆ ಕಲ್ಕದ ಎಲ್ಲ ಆ್ಯಕ್ಟಿವ್ ಪ್ರಿನ್ಸಿಪಲ್ಸ್ನ ಹೀರಿ ಆ ಪ್ರಿನ್ಸಿಪಲ್ಸ್ ತೈಲದಲ್ಲಿ ಬರಬೇಕು. ಆದ ಕಾರಣ ಆ ಪ್ರಪೋರ್ಷನ್ಸ್ ಹೇಳಿದ್ದಾರೆ. ಈಗ ತೈಲ ಅಂತ ಹೇಳಿದರೆ ಒಂದು ಎಣ್ಣೆ ಹೇಳಿದ್ರಿ, ಎಣ್ಣೆ ಇಲ್ಲಾದರೆ ಸಾವಿರಾರು ಎಣ್ಣೆಗಳಿದ್ದಾವೆ. ಈಗ ಇದಕ್ಕೆ ಇಂಥದ್ದೇ ಎಣ್ಣೆ ಅಂತ ಏನಾದರೂ ಉಂಟಾ? ಯೂಶ್ವಲಿ ಏನಾಗ್ತದೆ ಅಂತಂದರೆ ನಾವು ತಲೆ ಕೂದಲಿಗೆ ಬೆಳೆಸುವಂಥದ್ದಾದರೆ ಅದರಲ್ಲಿ ನಾರಿಕೇಲ ತೈಲ ಅಂದರೆ ತೆಂಗಿನೆಣ್ಣೆ ಸಾಮಾನ್ಯವಾಗಿ ಉಪಯೋಗಿಸ್ತೇವೆ. ಎಲ್ಲದಕ್ಕೂ ಶ್ರೇಷ್ಠವಾದದ್ದು ತಿಲ ತೈಲ, ಎಳ್ಳೆಣ್ಣೆ. ಆ ಎಳ್ಳೆಣ್ಣೆ ಯೂಶ್ವಲಿ ಎಲ್ಲ ಪರ್ಪಸ್ಸಿಗೂ ನಾವು ಯೂಸ್ ಮಾಡುವಂಥದ್ದು. ಆಯುರ್ವೇದ ಶಾಸ್ತ್ರದಲ್ಲಿ ನಮ್ಮಲ್ಲಿ ಸರ್ಷಪ ತೈಲ ಹೇಳಿದ್ದಾರೆ, ಏರಂಡ ತೈಲ ಅಂದರೆ ಹರಳೆಣ್ಣೂ ಹೇಳಿದ್ದಾರೆ, ತಿಲ ತೈಲ ಅಂದರೆ ನೀವೀಗ ಹೇಳಿದಾಗೆ ಎಳ್ಳೆಣ್ಣೆ ಹೇಳಿದ್ದಾರೆ, ಅಥವಾ ನಮ್ಮಲ್ಲಿ ಕೆಲವು ಕೇರಳದ ಗ್ರಂಥಗಳಲ್ಲಿ ನಾವೇನು ತೆಂಗಿನೆಣ್ಣೆಯ ಉಪಯೋಗವನ್ನು ಕಾಣಬಹುದು. ಇದು ಬಿಟ್ಟರೆ ಈಗಿನ ಕಾಲದ ಆಲಿವ್ ಆಯಿಲ್ಸು ಅದೆಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿಲ್ಲ. ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಏನಂತ ಹೇಳಿದ್ರೆ ಎಣ್ಣೆ ಇದ್ರೆ ಹಚ್ಚುವುದು ಅಂತ. ಎಣ್ಣೆ ಹಚ್ಚುವಂತಹದ್ದೇಯ ಅಥವಾ ಬೇರೆದಕ್ಕೂ ಉಪಯೋಗಕ್ಕೆ ಬೀಳ್ತದ? ಸಾಮಾನ್ಯವಾಗಿ ಎಣ್ಣೆ ನಾವು ಬಾಹ್ಯ ಪ್ರಯೋಗ ಅಂದರೆ ಅಭ್ಯಂಗಕ್ಕೆ ಉಪಯೋಗ ಮಾಡುವಂಥದ್ದು. ಅದಲ್ಲದೆ ಆಯುರ್ವೇದ ಶಾಸ್ತ್ರದಲ್ಲಿ ತೈಲಪಾನ ಸ್ನೇಹಪಾನ ಅನ್ನುವ ವಿಮರ್ಶೆ ಸಹ ಇದೆ. ಆದರೆ ಅದು ಅದರ ಪರ್ಪಸ್ಸು ಕಾಯಿಲೆ ನಿವಾರಕಂದ ಹೆಚ್ಚು ಸ್ನೇಹ ಪ್ರಮಾಣವನ್ನು ನಮ್ಮ ಶರೀರದಲ್ಲಿ ಸ್ನೇಹ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಎಲ್ಲಿ ವಾತವ್ಯಾಧಿ ಕಲವಿದೆ ಅಲ್ಲಿ ಸ್ನೇಹ ಪ್ರಯೋಗ ಹೇಳಿದ್ದಾರೆ ಅಥವಾ ತೈಲ ಪ್ರಯೋಗ ಹೇಳಿದ್ದಾರೆ. ಆದರೆ ನಾವು ಹೆಚ್ಚಿನದು ಕಾಣುವುದು ತೈಲವನ್ನು ಬಾಹ್ಯ ಪ್ರಯೋಗ ಮಾಡಲಿಕ್ಕೆ ಅಥವಾ ಕರ್ಣಪೂರಣ ನಸ್ಯ ವಸ್ತಿ ವಸ್ತಿ ಅಂದರೆ ನಮ್ಮ ಗುದಮಾರ್ಗದ ಮೂಲಕವಾಗಿ ಎಣ್ಣೆಯನ್ನು ಕೊಟ್ಟು ಕಲವ ಕಾಯಿಲೆಗಳಿಗೆ ಉಪಯೋಗ ಮಾಡ್ತಾರೆ. ಇದರಲ್ಲಿ ತೈಲ ಪ್ರಯೋಗ ಇದೆ. ಇದಲ್ಲದೆ ಇನ್ನು ಶಿರೋಧಾರ ಶಿರೋಪಿಚ್ಚು ಕೆಲವು ಮಾನಸಿಕ ವಿಕಾರಗಳಲ್ಲಿ ಇಂಥ ಪ್ರಯೋಗ ಬಾಹ್ಯ ಪ್ರಯೋಗವೇ ಹೆಚ್ಚು ಕಾಣುವಂಥದ್ದು. ಎಣ್ಣೆಗೆ ಕೂಡ ಇಷ್ಟೇ ಒಂದು ಶೆಲ್ಫ್ ಲೈಫ್ ಅಥವಾ ಇಂಥದ್ದುಂಟ? ಅದೇ ನಾನು ಹೇಳಿದಾಗ ಆಗ 16 ತಿಂಗಳು ಸ್ನೇಹದಲ್ಲಿ ಚತುರ್ಮಾಸ ಅಧಿಕ ಸ್ತತ ಅಂದರೆ ಕಲವ ಪ್ರಿಪರೇಷನ್ 1 ವರ್ಷ ಅಂತ ಹೇಳಿದರೆ ಅದರಿಂದ 4 ತಿಂಗಳು ಜಾಸ್ತಿ ಅಂದರೆ 16 ತಿಂಗಳು ಅದರ ಶೆಲ್ಫ್ ಲೈಫ್. ಸರಿ, ನೀವು ಹೇಳಿದರೆ ಎಣ್ಣೆಯನ್ನು ಕುದಿಸಿ ಇದು ಮಾಡಬೇಕು ಅಂತ, ಎಲ್ಲ ಎಣ್ಣೆಗಳನ್ನು ಕೂಡ ಕುದಿಸಿಯೇ ಮಾಡುವಂಥದ್ದ ತೈಲಗಳನ್ನು ಅಥವಾ ಹೀಗೆಯೇ ಮಿಕ್ಸ್ ಮಾಡಿ ಕೊಡುವಂಥದ್ದು ಏನಾದರೂ? ಶಾಸ್ತ್ರೋಕ್ತವಾಗಿ 90% ಎಣ್ಣೆಗಳನ್ನು ಕುದಿಸಿ ತಯಾರಿ ಮಾಡುವಂಥದ್ದು. ಹಾಗೆ ಆದಿತ್ಯ ಪಾಕ ತೈಲ ಅಂತೇಳಿ ಶಾಸ್ತ್ರದಲ್ಲಿ ರೆಫರೆನ್ಸ್ ಇದೆ. ಅಂದರೆ ಎಣ್ಣೆಯನ್ನು ಬಿಸಿಲಲ್ಲಿಟ್ಟು ಆ ಬಿಸಿಲಿನ ಶಾಖದಿಂದಾಗಿ ಎಣ್ಣೆಗೆ ನಾವು ಯಾವ ಗಿಡ ಮೂಲಕ್ಕೆ ಹಾಕ್ತೇವೆ ಅದರ ಪ್ರಭಾವ ಅದರ ಗುಣ ಆ ಎಣ್ಣೆಗೆ ಬರುವಂಥದ್ದು ಇದೆ. ಬಟ್ ಅದು ತುಂಬ ವಿರಳ ಪ್ರಮಾಣ. ನಂತರ ಒಂದು ಶಬ್ದ ನಾವು ಯಾವಾಗಲೂ ಕೂಡ ಕೇಳುವಂಥದ್ದು ತುಪ್ಪ. ತುಪ್ಪವನ್ನು ಕೂಡ ಆಯುರ್ವೇದದಲ್ಲಿ ಬಳಸ್ತೇವೆ ಘೃತ ಅಂತ. ಈ ಘೃತ ಅಂದರೆ ಏನಿದು? ಘೃತ ಅಂದರೆ ನಾವು ಸಾಮಾನ್ಯವಾಗಿ ಬೆಣ್ಣೆಯಿಂದ ಕಡಿದು ಮಾಡುವಂಥದ್ದೇ ತುಪ್ಪ. ಶಾಸ್ತ್ರೋಕ್ತವಾಗಿ ನಮ್ಮಲ್ಲಿ ನಿತ್ಯ ರಸಾಯನ ಅಂತ ಹೇಳೋದು ಒಂದು ಕಾನ್ಸೆಪ್ಟ್ ಇದೆ. ನಿತ್ಯ ರಸಾಯನ ಅಂದರೆ ನಾವೇನು ದಿನ ಬಳಕೆಗಳಲ್ಲಿ ಅನ್ನದೊಟ್ಟಿಗೆ ಅಥವಾ ಚಪಾತಿಯೊಟ್ಟಿಗೆ ದೋಸೆಯೊಟ್ಟಿಗೆ ತುಪ್ಪ ಹಾಕಿ ಉಪಯೋಗಿಸ್ತೇವೆ ಅದು ರಸಾಯನ ಆಗಿ. ಇನ್ನೊಂದು ತುಪ್ಪದ ಪ್ರಯೋಗ ಅಂದರೆ ಮಾನಸಿಕ ವಿಕಾರಗಳಲ್ಲಿ ಅಂದರೆ ಉನ್ಮಾದ ಅಪಸ್ಮಾನ ಅನ್ನುವ ಕೆಲವು ಮನೋವಿಕಾರಗಳಲ್ಲಿ ಅಲ್ಲಿ ಪುರಾಣಘೃತದ ಉಲ್ಲೇಖ ಇದೆ. ಪುರಾಣಘೃತ ಅಂದರೆ 1 ವರ್ಷ ಹಳೆ ಇರ್ಬೋದು, 10 ವರ್ಷ ಹಳೆ ಇರ್ಬೋದು, 100 ವರ್ಷ ಹಳೆ ತುಪ್ಪದ ಪ್ರಮಾಣ ಸಹ ಉಪಯೋಗಿಸ ಅಂತ ಉಂಟು. ಉದಾಹರಣೆ ಉಂಟು, ಅದು ಉನ್ಮಾದ ಅಪಸ್ಮಾರ ಚಿಕಿತ್ಸಾದಲ್ಲಿ ಬರುವಂಥದ್ದು, ಬಾಹ್ಯ ಪ್ರಯೋಗದಲ್ಲಿ ಬರುವಂಥದ್ದು. ಅಥವಾ ಇನ್ನೂ ತುಪ್ಪದ ಪ್ರಮಾಣ ಎಷ್ಟು ಅಂತಂದರೆ ಯೂಶ್ವಲಿ ಒಂದು 40-50 ml ಅಂತೇಳಿ ಹೇಳಿದ್ದಾರೆ. ಬೇರೆ ಬೇರೆ ಕಾಯಿಲೆಗಳಿಗೆ ಬೇರೆ ಬೇರೆ ಪ್ರಮಾಣ ಇದೆ. ಬೇರೆ ಬೇರೆ ಎಕ್ಸಾಂಪಲ್ಸ್ ಇದೆ ನಮ್ಮಲ್ಲಿ. ಈಗೊಂದು ಸೇ ಎಕ್ಸಾಂಪಲ್ ಬ್ರಾಹ್ಮಿ ಘೃತ ಅಂತ ಇದೆ ನಮ್ಮಲ್ಲಿ. ಈಗಿನ ಕಾಲದಲ್ಲಿ ಏನು ನಾವು ಏನು ಮೆಮರಿ ಇಂಪ್ರೂವ್ ಮಾಡಲಿಕ್ಕೆ ಹೇಳ್ಬೋದು ಅಥವಾ IQ ಇಂಪ್ರೂವ್ ಮಾಡಲಿಕ್ಕೆ ಅಂತೆಲ್ಲ ಹೇಳ್ತಾರೆ ಅಂಥದ್ದು. ಸೊ ಬೇರೆ ಬೇರೆ ಗಿಡಗಳ ಪ್ರಯೋಗ ಮಾಡಿ ಸೇಮ್ ಹೀಗೆ ತುಪ್ಪದೊಟ್ಟಿಗೆ ಪ್ರಯೋಗ ಅದನ್ನು ಮಾಡಿ ಘೃತ ಪಾಕ ಮಾಡಿ ಸೇವನೆ ಮಾಡುವಂಥದ್ದು ತುಪ್ಪದ್ದು. ಈಗ ಘೃತ ಅನ್ನುವಂಥದ್ದು ಸೇವನೆ ಮಾಡುವಂಥದ್ದು ಹಚ್ಚುವಂಥದ್ದುಂಟ? ಘೃತದ್ದು ಸಹ ಹಚ್ಚುವಂಥದ್ದುಂಟು. ಆದರೆ ನಾನು ಹೇಳಿದಾಗೆ ತೈಲ ಕಂಪೇರ್ ಮಾಡಿದ್ರೆ ಘೃತ ಹಚ್ಚುವಂಥದ್ದು ಕಮ್ಮಿ, ಅಭ್ಯಂತರ ಪ್ರಯೋಗ ಜಾಸ್ತಿ. ಅದೇ ತೈಲ ಬಾಹ್ಯ ಪ್ರಯೋಗ ಜಾಸ್ತಿ, ಅಭ್ಯಂತರ ಪ್ರಯೋಗ ಕಮ್ಮಿ. ಈ ಘೃತ ಅಥವಾ ತುಪ್ಪದಲ್ಲಿ ಬರೀ ಹಸುವಿನ ತುಪ್ಪವನ್ನೇ ಬಳಸುವುದ ಅಥವಾ ಬೇರೆ ತುಪ್ಪಗಳನ್ನು ಬಳಸುವಂತಹ ಚಾನ್ಸ್ ಉಂಟ? ಹೆಚ್ಚಿನ ಉದಾಹರಣೆ ಇರೋದು ಹಸುವಿನ ತುಪ್ಪ. ಆದರೆ ನಮ್ಮ ಆಯುರ್ವೇದಶಾಸ್ತ್ರದಲ್ಲಿ ಚರಕ ಸಂಹಿತದಲ್ಲಿ ಎಮ್ಮೆ ತುಪ್ಪ ಬಳಸುವಂಥ ಉದಾಹರಣೆ ಇದೆ. ಅದು ತುಂಬ ವಿರಳ. ಅದು ನಮ್ಮಲ್ಲಿ ರಸಾಯನ ಅಧ್ಯಾಯ ಅಂತ ಇದೆ, ಅಲ್ಲಿ ಮಹಿಷಘೃತ ಪ್ರಯೋಗದ ಪ್ರಮಾಣ ಇದೆ. ಬಟ್ ಹೆಚ್ಚಿನದೊಂದು ಕಾಯಿಲೆಗಳಿಗಿರುವಂಥದ್ದು ಹಸುವಿನ ಘೃತವೇ. ಈಗ ಇದು ಆಯುರ್ವೇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲದಿದ್ದರೂ ತುಪ್ಪ ಮತ್ತು ಎಣ್ಣೆ ಇದರಲ್ಲಿ ತುಪ್ಪ ಒಳ್ಳೆಯದು ಅಂತ ಹೇಳ್ತಾರೆ, ಹೌದಾ? ಹೌದು, ಖಂಡಿತವಾಗಿ ತುಪ್ಪ ಒಳ್ಳೆಯದೆ. ಆದರೆ ಅದನ್ನು ಒಂದು ನಾವು ನೆನಪಿಟ್ಟುಕೊಳ್ಬೇಕು ಅಂದರೆ ನಾವು ತುಪ್ಪ ಮಾಡುವಾಗಲೇ ಅದರಲ್ಲಿ ಆಲ್ರೆಡಿ ಅಗ್ನಿ ಸಂಸ್ಕಾರ ಆಗಿರ್ತದೆ. ಇನ್ನು ಪುನಃ ಅದೇ ತುಪ್ಪವಾಗಲಿ ಎಣ್ಣೆ ಆಗಲಿ ಪುನಃ ನಾವು ಅಗ್ನಿ ಸಂಸ್ಕಾರ ಮಾಡಿದರೆ ದೇಹಕ್ಕೆ ಅಷ್ಟು ಒಳ್ಳೆಯದಲ್ಲ. ಬಿಸಿ ಮಾಡಬಾರ್ದು ಅಂತಲ್ಲ. ಈಗ ನಾವೇನು ಎಣ್ಣೆ ಪದಾರ್ಥಗಳ ತಿಂಡಿ ಅಥವಾ ತುಪ್ಪಲ್ಲಿ ಕರೆದಂಥ ಫ್ರೈಡ್ ಫುಡ್ಸ್ ಅಂತ ಹೇಳ್ತೇವೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಟ್ ಅದರ್ವೈಸ್ ನಾವು ಹಾಗೆ ಮನೆಯಲ್ಲಿ ಮಾಡಿದ ತುಪ್ಪ ಸಮ ಪ್ರಮಾಣದಲ್ಲಿ ನಿತ್ಯ ರಸಾಯನ ಶಾಸ್ತ್ರೋಕ್ತವಾಗಿ ತಗೊಂಡ್ರೆ ಯಾವುದೇ ಹಾನಿ ಇಲ್ಲ. ಈಗ ಅದರ ಜೊತೆಗೆ ನಾವು ಮುಂದಕ್ಕೆ ಹೋಗುದಿದ್ರೆ ಕಷಾಯ ಅನ್ನೋ ಶಬ್ದ ಕೇಳ್ತೇವೆ. ಇದು ಸಾಮಾನ್ಯ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಏನು ಹೇಳಿದ್ರು ಕೂಡ ಒಂದು ಕಷಾಯ ಕುಡಿಯುವ ಅಂತ. ಈ ಕಷಾಯ ಅಂದರೆ ಎಂತ? ಕಷಾಯ ಅಂದರೆ ಕ್ಲಾಸಿಕಲಿ ಕಷಾಯ ಅಂತ ಏನು ಹೇಳಿದ್ದಾರೆ ಅಂದರೆ 1 ಭಾಗ ದ್ರವ್ಯವನ್ನು ಅದನ್ನು 16 ಭಾಗ ನೀರು ಸೇರಿಸಿ ಅದನ್ನು 1/8 ನಾವೇನು ಬತ್ತಿಸಿ ಸೋಸಿ ಕುಡಿಯುವಂಥದ್ದೇ ಕಷಾಯ. ಆದರೆ ಈಗ ಕಷಾಯ ಮನೆಯಲ್ಲಿ ಮಾಡಬೇಕು ಅಂತಂದರೆ ಅಷ್ಟೊಂದು ರಿಡಕ್ಷನ್ ಮಾಡಿ ಕಾನ್ಸಂಟ್ರೇಷನ್ ಮಾಡಿ ಮಾಡುವುದಿಲ್ಲ ಯಾರು ಸಹ. ಈಗೇನು ಮಾಡ್ತಾರೆ, ಸ್ವಲ್ಪ ಅದು ಔಷಧ ದ್ರವ್ಯ ಹಾಕ್ತಾರೆ, ಸ್ವಲ್ಪ ನೀರು ಹಾಕ್ತಾರೆ, ಕುದಿಸ್ತಾರೆ, ಕುಡಿತಾರೆ. ಅದು ನಿಜವಾದ ಕಷಾಯದ ಪ್ರಮಾಣ ಅಲ್ಲ. ನಿಜವಾದ ಕಷಾಯ ಪ್ರಮಾಣದಲ್ಲಿ ಮಾಡಿದರೆ ಅದರದ್ದೇ ಆದ ಪರಿಣಾಮ ಇದೆ, ಅದರದ್ದಾದ ಗುಣಕಾರ ಇದೆ. ಈಗ ಕಷಾಯದಲ್ಲಿ ಈಗ ಇಂಗ್ರೀಡಿಯೆಂಟ್ಸ್ ಬೇರೆ ಬೇರೆ ವಸ್ತುಗಳ ಜೊತೆ ನೀರನ್ನೇ ಬಳಸುವುದು ಬೇರೆ ಏನಾದರೂ ಬಳಸುವ ಇಲ್ಲ, ನೀರನ್ನೇ ಹೆಚ್ಚಿನ ನೀರನ್ನೇ ಬಳಸು. ಇಲ್ಲಿ ನಾವು ಕಷಾಯ ಮಾಡುವಾಗ ನೀರನ್ನೇ ಬಳಸುವಂಥದ್ದು, ಇದರಲ್ಲಿ ಬೇರೆ ದ್ರವ ದ್ರವ ಇರ್ಬೋದು, ಈಗ ಹಾಲಿರ್ಬೋದು ಎಣ್ಣೆ ಇರ್ಬೋದು, ಕಷಾಯ ಮಾಡುವಾಗ ಬಳಸುವಂಥದ್ದಿಲ್ಲ. ನೀರನ್ನು ಮಾತ್ರ ಬಳಸಿ ಅಲ್ಲಿ ಆ್ಯಡ್ ಆನ್, ನಾವೇನು ಪ್ರಕ್ಷೇಪಕ ದ್ರವ್ಯ ಅಂತ ಹೇಳಿ ಶಾಸ್ತ್ರದಲ್ಲಿ, ಅಲ್ಲಿ ಬೇಕಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ಜೇನು ತುಪ್ಪ ಎಲ್ಲ ಕಷಾಯ ಕುಡಿಯುವಂಥ ಮುಂಚೆ ಸೇರಿಸುವಂಥದ್ದು, ಬಟ್ ಪ್ರಿಪರೇಷನ್ ಆಫ್ ದ ಕಷಾಯದಲ್ಲಿ ಸೇರಿಸುವಂಥದ್ದಿಲ್ಲ. ಇಲ್ಲ, ಕಷಾಯದ ಜೊತೆಗೆ ಇನ್ನೊಂದು ಅಂಥದ್ದೇ ನಮಗೆ ಕಾಣುವಂಥದ್ದು ಅರಿಷ್ಟ. ಇದಕ್ಕೂ ಕಷಾಯಕ್ಕೂ ಏನು ವ್ಯತ್ಯಾಸ? ಅರಿಷ್ಟ ಮಾಡುವಂಥ ವಿಧಾನವೇ ಬೇರೆ, ಕಷಾಯ ಮಾಡುವಂಥ ವಿಧಾನವೇ ಬೇರೆ. ಅರಿಷ್ಟ ಬರುವುದು ಸಂಧಾನ ಕಲ್ಪನಾ. ಸಂಧಾನ ಕಲ್ಪನಾ ಅಂತಂದರೆ ಅಲ್ಲಿ ನಾವು ಫರ್ಮೆಂಟೇಷನ್ ಪ್ರೊಸೀಜರ್ ಅಂತ ಇದೆ. ನಾವೇನು ಔಷಧ ದ್ರವ್ಯ ಇದೆ, ಔಷಧ ದ್ರವ್ಯವನ್ನು ನೀರಲ್ಲಿ ಹಾಕಿ ಅದನ್ನು ಕುದಿಸಿ ಒಂದು ಮಣ್ಣಿನ ಪಾತ್ರ, ಮೊದಲು ಹಿಡಿದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಫರ್ಮೆಂಟೇಷನ್ ಒಂದಿಷ್ಟು ಕಾಲ, 15 ದಿವಸದಿಂದ 45 ದಿವಸ ಕಾಲ ಅದನ್ನು ಬೆಳಕು ಗಾಳಿ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಪಾತ್ರವನ್ನು ಸೀಲ್ ಮಾಡಿಬಿಟ್ಟು, ಅದಕ್ಕೆ ಮುಚ್ಚಲನ್ನು ಸೀಲ್ ಮಾಡಿಬಿಟ್ಟು ಹಾಗೆ ಇಡುವಂಥದ್ದು. ಅದರದ್ದೇ ಆದ ಸಂಧಾನ ಲಕ್ಷಣಗಳಿದೆ. ಆ ಸಂಧಾನ ಲಕ್ಷಣಗಳು ಬರುವಾಗ ಆ ಪಾತ್ರವನ್ನು ತೆಗೆದು ಫಿಲ್ಟರ್ ಮಾಡಿಬಿಟ್ಟು ಅದು ಕೊಡುವುದು ಅದರಲ್ಲಿ ಅರಿಷ್ಟ ಅಂತೇಳಿ. ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಆಫ್ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಅಂತ ಇರ್ತದೆ. ಡಿಪೆಂಡಿಂಗ್ ಆನ್ ದ ಪ್ರಿಪರೇಷನ್ 2% ಇರ್ಬೋದು, 4% ಇರ್ಬೋದು ಆಲ್ಕೋಹಾಲ್ ಪರ್ಸೆಂಟೇಜ್ ಕಾಣ್ತದೆ. ಅದಕ್ಕೆ ಈಗಿನ ಕಾಲದವರು ಏನು ಅರಿಷ್ಟ ಅಂತ ಹೇಳ್ತಾರೆ, ಯಾವುದೇ ಔಷಧ ಇರ್ಬೋದು, ಆಯುರ್ವೇದದಲ್ಲಿ ಕಷಾಯ ಇರ್ಬೋದು, ಅರಿಷ್ಟ ಇರ್ಬೋದು, ಲೇಹ ಇರ್ಬೋದು, ಯಾವುದಾದ್ರೂ ಸಹ ಅದಕ್ಕೆ ಆದ ಒಂದು ಡೋಸೇಜ್ ಅಂತ ಇದೆ. ಡೋಸೇಜ್ ಇಲ್ಲದೆ ಈಗೂ ಆಯುರ್ವೇದ ಔಷಧಲ್ವಾ, ಅದರಲ್ಲಿ ಅಡ್ಡ ಪರಿಣಾಮ ಇಲ್ಲ ಅಂತೇಳಿ ತಗೊಳ್ಬಾರ್ದು. ತಗೊಂಡ್ರೆ ಅದರದ್ದೇ ಆದ ಅಡ್ಡ ಪರಿಣಾಮ ಇರುತ್ತೆ. ಜನರಿಗೆ ಆ ಮಾಹಿತಿ ಇರಬೇಕು. ಇಷ್ಟೇ ಬಳಸಬೇಕು ಅಂತ ಉಂಟು? ಹೌದು. ಯಾವುದಾದ್ರೂ ಅದು ತೈಲಕ್ಕೂ ಉಂಟ? ತೈಲಕ್ಕೂ ಉಂಟು, ಘೃತಕ್ಕೂ ಉಂಟು. ಘೃತ ಮತ್ತು ತೈಲ ನೋಡುವಾಗ ಎಸ್ಪೆಷಲಿ ಜಾಗ್ರತೆ ಬೇಕಿದ್ದು ಅಂದರೆ, ಘೃತ ಮತ್ತು ತೈಲ ನಮ್ಮ ಆ ರೋಗಿಯ ಅಗ್ನಿಬಲ ಅಂದರೆ ಅವನ ಜಠರಾಗ್ನಿಬಲ ಎಷ್ಟುಂಟು ಅದರ ಅನುಸಾರವಾಗಿ ಡೋಸೇಜ್. ಇಂತಿಷ್ಟೇ ಫಿಕ್ಸ್ಡ್, ನಿಮಗೆ ಪ್ರತಿಯೊಬ್ಬನಿಗೂ 50 ml, ಪ್ರತಿಯೊಬ್ಬನಿಗೂ 25 g ಅಂತೇಳಿ ಪೂರ್ವ ನಿರ್ದಿಷ್ಟವಾಗಿ ಇಡ್ಲಿಕ್ಕೆ ಆಗೋದಿಲ್ಲ. ಅದು ಆ ಡಾಕ್ಟರ್ ಆ ಪೇಷಂಟಿನ ಜಠರಾಗ್ನಿಬಲ ನೋಡಿಕೊಂಡು ಡಿಸೈಡ್ ಮಾಡುವಂಥದ್ದು. ಸಾಮಾನ್ಯವಾಗಿ ಒಂದು ಯೋಚನೆ ಬರ್ತದೆ ಏನಂತ ಹೇಳಿದರೆ, ಈ ತೈಲ ಅಂತ ಹೇಳುವಾಗ ಹೊರಗಿಂದ ಹಚ್ಚುವುದಲ್ವಾ, ಇದೆಷ್ಟು ಹಚ್ಚಿದ್ರೂ ತೊಂದರೆ ಇಲ್ಲ ಅಂತ. ಹಾ, ಹೊರಗಿಂದ ಹಚ್ಚುವಾಗ ಅದಕ್ಕೇನು ಡೋಸೇಜ್ ಫಾರ್ಮೆಟ್ ಅಂತ ಬರುವುದಿಲ್ಲ. ಯಾಕೆಂದರೆ ಒಬ್ಬನ ಫಿಸಿಕ್ ಅಂದರೆ ಅವನು ಎಷ್ಟು ಹೈಟು ವೆಯ್ಟು ನೋಡಿಕೊಂಡು ಅಥವಾ ಅವನು ಎಷ್ಟು ಏರಿಯಾ ಎಫೆಕ್ಟ್ ಆಗಿದೆ ನೋಡಿಕೊಂಡು, ಅದು ಒಂದು ಸಂಧಿ ಇರ್ಬೋದು, 4 ಸಂಧಿ ಇರ್ಬೋದು, ಎಷ್ಟು ಅಂತ ನೋಡಿಕೊಂಡು ಹಚ್ಚುವಂಥದ್ದು. ಅದು ದಪ್ಪಕ್ಕೆ ಹಚ್ಚಬೇಕು ಅಂತೇಳಿ ಅಷ್ಟೇ. ಹಚ್ಚಿದ ಮೇಲೆ ಅಟ್ಲೀಸ್ಟ್ ಒಂದು ಮುಹೂರ್ತ ಅಂದರೆ 1.5 ಗಂಟೆಯಿಂದ 1 ಗಂಟೆವರೆಗೆ ಆ ಜಾಗದಲ್ಲಿ ಇರಬೇಕು. ಹಚ್ಚಿದ ತಕ್ಷಣ ಸೋಪ್ ಹಚ್ಚಿ ತೊಳೆದ್ರೆ ಏನೂ ಪ್ರಯೋಜನ ಇಲ್ಲ ಅದು. ಈಗ ಈ ಕಷಾಯ ಮತ್ತು ನಾವು ಏನು ಅರಿಷ್ಟದ ಬಗ್ಗೆ ಮಾತಾಡುವಾಗ, ಅರಿಷ್ಟ ಅನ್ನುವಂಥದ್ದು ಕೆಲವು ಸಲ ನಾವು ಯಾವುದೋ ಒಂದು ಇದಕ್ಕೆ ಹೆಚ್ಚು ಬಲ ಕೊಡಲಿಕ್ಕೆ ಅನ್ನುವಂಥ ಒಂದು ಕಲ್ಪನೆ ಜನರ ಹತ್ರ ಉಂಟು ಅಂತ ಹೇಳಿದ್ರೆ ಒಂಥರ ಆ್ಯಡೆಡ್ ಸಪ್ಲಿಮೆಂಟ್ರಿ ಅಂತ, ಇದು ಹೌದಾ? ಕೆಲವೊಂದು ಅರಿಷ್ಟಗಳು ಹಾಗೆ ಇದೆ ಇರಬಹುದು. ಯಾಕೆಂದರೆ ಈಗ ಎಕ್ಸಾಂಪಲ್ ಬಲ ಅರಿಷ್ಟ ಅಂತ ಇದೆ, ಬಲ ಅರಿಷ್ಟ ಅಥವಾ ಅಶ್ವಗಂಧ ಬಲ ಅರಿಷ್ಟ ಇಂಥದೆಲ್ಲ ಕಲವದೆಲ್ಲ ನಮ್ಮ ನರದರುಬದಲ್ಲಿ ನರಕ್ಕೆ ಆ ಶಕ್ತಿ ಕೊಡುವಂಥ ಔಷಧ ಇದೆ ಅದು. ಅಂಥದ್ರಲ್ಲಿ ಮಾತ್ರ ಅದು ಆ ಅರಿಷ್ಟ ಬಲವರ್ಧನೆ ಅಥವಾ ನೀವು ಹೇಳಿದ ನರಿಶ್ಮೆಂಟ್ ಇರ್ಬೋದು. ಬಟ್ ಕೆಲವೊಂದು ಅರಿಷ್ಟಗಳು, ಈಗ ಸಾರಸ್ವತ ಅರಿಷ್ಟ ಅಂತ ಇದೆ, ಒಬ್ಬ ಮನುಷ್ಯನ ಮೇಧ ಬುದ್ಧಿ ಮತ್ತು ಶಕ್ತಿ ಜಾಸ್ತಿ ಮಾಡಲಿಕ್ಕೆ ಇರಬಹುದು, ಅಥವಾ ಕುಮಾರಿ ಆಸವ ಅಂತ ಇರ್ಬೋದು, ಅದು ಸ್ತ್ರೀಗಳಲ್ಲಿ ಅವರದೇ ಆದ ಕಾಯಿಲೆಗಳಲ್ಲಿ ಕೊಡುವಂಥದ್ದು. ಆದ ಕಾರಣ ಎಲ್ಲ ಅರಿಷ್ಟಗಳು ಎಲ್ಲ ಆಸವಗಳು ನಮ್ಮ ಶಕ್ತಿ ಅಥವಾ ನಮ್ಮ ನರದ ಇದಕ್ಕೆ ಜಾಸ್ತಿ ಮಾಡುವಂಥದ್ದಲ್ಲ, ಅದರ ಕಾಯಿಲೆಗೆ ತಕ್ಕ ಔಷಧಿ ಅದು. ಯಾಕೆ ಇದನ್ನು ಕೇಳಿದೆ ಅಂತ ಹೇಳಿದ್ರೆ, ಜನರು ಒಂದು ಸಲ ಸಾಮಾನ್ಯ ಹೋಗಿ ದಶಮೂಲ ಅರಿಷ್ಟ ಒಂದು ಕುಡಿದ್ರೆ ಒಳ್ಳೇದಾಗ್ತದೆ ಅಂತೇಳಿ ಒಂದು ಇದಿರ್ತದೆ ಅವರಿಗೆ, 10 ಮೂಲಿಕೆ ಇದೆ ಯಾವುದೋ ಒಂದು ತಾಗ್ತದೆ ಅಂತೇಳಿ. ಈ ದಶಮೂಲ ಅರಿಷ್ಟ ಸರ್ವರೋಗ ಪರಿಹಾರ? ಖಂಡಿತವಾಗಿ ದಶಮೂಲ ಅರಿಷ್ಟ ಸರ್ವರೋಗ ಪರಿಹಾರ ಅಂತೇಳಿ ಅಲ್ಲ, ಜನರಲ್ಲಿ ಅದರದ್ದೇ ಆದ ತಪ್ಪು ಕಲ್ಪನೆಗಳು ಅಥವಾ ತಪ್ಪು ನಂಬಿಕೆಗಳೇ ಇರಬಹುದು. ದಶಮೂಲ ಅರಿಷ್ಟ ಅಥವಾ ಯಾವುದೇ ಅರಿಷ್ಟ ಆದರೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ನಮ್ಮ ಜೀರ್ಣಶಕ್ತಿ ಹೆಚ್ಚಿಸುವಂಥ ಕೆಲಸ ಮಾಡುತ್ತೆ. ಯಾಕಂದರೆ ಅದರಲ್ಲಿ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇದ್ದ ಕಾರಣ ಜೀರ್ಣಶಕ್ತಿ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುವಂಥ ಕೆಲಸ ಮಾಡ್ತದೆ. ಅದರಲ್ಲೇ ಕಲವದು ಜೀರಕ ಅರಿಷ್ಟ ಅಂತ ಇದೆ, ಅದು ಅದರ ಕೆಲಸವೇ ನಮ್ಮ ಪಾಚನ ಕ್ರಿಯೆಯನ್ನು ವೃದ್ಧಿಸುವುದು. ಆದ ಕಾರಣ ನಮಗೆ ಜನರಿಗೆ ಏನಾಗ್ತದೆ, ದಶಮೂಲ ಅರಿಷ್ಟ ಕುಡಿದ ಕೂಡಲೇ ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಿ ಆಗ್ತದೆ, ಇನ್ನು ಊಟ ಮಾಡುವಂಥ ಅನಿಸುತ್ತೆ, ಹಸಿವು ಜಾಸ್ತಿ ಆಗ್ತದೆ, ಚೆನ್ನಾಗಿ ಅವನ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ವೆಲ್ ಬೀಯಿಂಗ್ ಚೆನ್ನಾಗಿ ಅನಿಸುತ್ತೆ ಅಷ್ಟೇ. ಆದ್ರಿಂದ ಯಾವಾಗಾದ್ರೂ ಎಲ್ಲದಕ್ಕೂ ಇದು ತಗೊಳ್ಳುವಂಥದ್ದಲ್ಲ. ಖಂಡಿತವಾಗಿ ಅಲ್ಲ. ಇದರ ಜೊತೆ ಮಾತ್ರೆಗಳನ್ನು ಕೂಡ ಆಯುರ್ವೇದದಲ್ಲಿ ಕೊಡ್ತಾ ಇದ್ದಾರೆ. ಇದು ವಟಿ ಅನ್ನುವಂಥದ್ದು, ಇದು ಮೊದಲಿಂದಲೂ ಇತ್ತೋ ಹೇಗೆ? ಮೊದಲಿಂದಲೇ ಇತ್ತು, ವಟಿ ಮೊದಲಿಂದಲೇ ಇತ್ತು. ಚೂರ್ಣ ಕಲ್ಪನ ಅಂತ ಏನು ನಾವು ಪೌಡರ್ಸ್ ಹೇಳ್ತೇವೆ, ಪೌಡರ್ಸ್ ನಂತರ ಬರೋದೇ ವಟಿ ಕಲ್ಪನ. ಪೌಡರ್ ಇಲ್ಲದೆ ನಮಗೆ ವಟಿ ಮಾಡಲಿಕ್ಕೆ ಆಗುದಿಲ್ಲ. ಈಗಿನ ಕಾಲದಲ್ಲಿಯೂ ಅಷ್ಟೇ, ಈಗಿನ ಮಾಡರ್ನ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಲಿ ಅಷ್ಟೇ, ಪೌಡರ್ ಮಾಡಿ ಅದಕ್ಕೆ ಕೆಲವು ಬೈಂಡಿಂಗ್ ಏಜೆಂಟ್ ಅಥವಾ ಆ್ಯಡ್ ಆನ್ ಏಜೆಂಟ್ಸ್ ಅಂತ ಹೇಳ್ತೇವೆ, ಅದರಿಂದಾಗಿ ಅದಕ್ಕೊಂದು ಶೇಪ್ ಕೊಡುವಂಥ ಕೆಲಸ ಮಾಡ್ತದೆ. ಸೊ ಆ ಪೌಡರಿಂದ ಒಂದು ಶೇಪ್ ಕೊಟ್ಟರೆ ವಟಿ ಆಗೋದು. ಈಗಿನ ಕಾಲದಲ್ಲಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಲಿ ಬೇಕಾದಷ್ಟು ಮೆಷಿನ್ಸ್ ಇದೆ. ಮೊದಲಿನ ಕಾಲದಲ್ಲಿ ನಮ್ಮ ಎರಡು ಬೆರಳುಗಳಿಂದಲೇ ಒಂದು ಶೇಪ್ ಕೊಟ್ಟು ವಟಿ ಕಲ್ಪನ ಅಂತ ಮಾಡ್ತಿದ್ದು. ಈ ವಟಿಗೂ ಚೂರ್ಣಕ್ಕೂ ಎರಡು ಕೂಡ ಒಂದೇ ತರದ ಔಷಧಗಳ ಗುಣ ಇರೋದು ಎರಡಕ್ಕೂ ಒಂದೇ ತರಹ. ಆದ್ರೆ ಏನಂದ್ರೆ ಕಂಪೇರ್ ಟು ವಟಿ ಕಲ್ಪನ, ಚೂರ್ಣ ಕಲ್ಪನ ಆಕ್ಷನ್ ಬೇಗ ಇರಬಹುದು, ಯಾಕಂದ್ರೆ ಅದರಲ್ಲಿ ಡೈಜೆಷನ್ ಬೇಗ ಆಗಿ ಚೂರ್ಣ ಕಲ್ಪದಿಂದ ಆಕ್ಷನ್ ಬೇಗ ಇರ್ತದೆ. ಆದರೆ ಚೂರ್ಣ ಕಲ್ಪನ ಹಾಳಾಗೋದು ಬೇಗ, ಯಾಕಂದ್ರೆ ಅದು ಸರ್ಫೇಸ್ ಏರಿಯಾ ಜಾಸ್ತಿ ಇದ್ದ ಕಾರಣ ಚೂರ್ಣ ಕಲ್ಪನ ಹಾಳಾಗೋದು ಬೇಗ. ಮತ್ತೆ ಈಗ ಒಬ್ಬ ಪೇಷಂಟ್ಗೆ ನಾವು 50 ಗ್ರಾಮ್ ಚೂರ್ಣ ಕೊಡೋಕ್ಕಿಂತ 10 ಮಾತ್ರೆ ಕೊಟ್ಟರೆ ಮನೆಗೆ ಕಿಸಲು ಹಾಕಿ ತಗೊಂಡೋಗ್ಲಿಕ್ಕೆ ಸುಲಭ ಆಗ್ತದೆ. ಆದ ಕಾರಣ ಈಗ ವಟಿ ಕಲ್ಪನ ಹೆಚ್ಚು ಲೋಕಪ್ರಿಯವಾಗಿದೆ. ಈ ಚೂರ್ಣವನ್ನು ಯಾವುದಾದ್ರೂ ಒಂದು ಲಿಕ್ವಿಡ್ ಇದರ ಜೊತೆಗೆ ಸೇವಿಸುವಂಥದ್ದು, ಈಗ ನೀರು ಕುಡಿಯುವಂಥದ್ದು ಬೇರೆ, ಅದಲ್ಲದೆ ಬೇರೆ ಯಾವುದಾದ್ರೂ ಜೊತೆಗೆ ಸೇವಿಸಬೇಕು ಅಂತ ಉಂಟ? ಇದರಲ್ಲಿ ಸಹ ಪ್ರಕ್ಷೇಪಕ ದ್ರವ್ಯ ಅಂತ ಉಂಟು. ಚೂರ್ಣವನ್ನು ಡಿಪೆಂಡಿಂಗ್ ಅಪ್ಪನ್ನ ಯಾವ ಕಾಯಿಲೆಗೆ ಕೊಡ್ತೇವೆ, ಕಷಾಯ ಬೇರೆ ಬೇರೆ ಕಷಾಯ, ಅರಿಷ್ಟ ಅಥವಾ ಜೇನುತುಪ್ಪ ಅಥವಾ ತುಪ್ಪದಲ್ಲಿ ಮಿಕ್ಸ್ ಮಾಡಿ ಸೇವನೆ ಮಾಡುವಂಥದ್ದು ಕ್ರಮ ಇದೆ. ಅವರವರ ಕಾಯಿಲೆಗೆ ಹೊಂದಿಕೊಂಡು, ಅವರವರ ವಯಸ್ಸು ಹೊಂದಿಕೊಂಡು ಬೇರೆ ಬೇರೆ ಪ್ರಕ್ಷೇಪಕ ದ್ರವ್ಯ ಯೂಸ್ ಮಾಡ್ತೇವೆ. ಇದರ ಜೊತೆ ನಾವೀಗ ಒಂದು ನಸ್ಯ ಅಂತ ಒಂದು ಶಬ್ದ ಹೇಳ್ತೇವೆ, ಈ ನಸ್ಯ ಅಂದ್ರೆ ಏನು? ನಾವು ಮೂಗಿಗೆ ಹಾಕುವಂಥದ್ದು ಆ ತರವ? ಆಯುರ್ವೇದದಲ್ಲಿ ನಸ್ಯ ಅಂದ್ರೆ ನಾವೇನು ಹುಡಿ ಹಾಕ್ತೇವೋ ಅದು ಒಂದು ಪೌಡರ್ ಇರ್ಬೋದು ಅಥವಾ ಎಣ್ಣೆ ಇರ್ಬೋದು, ಎರಡನ್ನೂ ನಸ್ಯ ಅಂತ ನಸ್ಯ ಪ್ರಮಾಣದಲ್ಲಿ ಬರ್ತದೆ. ಪಂಚಕರ್ಮ ಚಿಕಿತ್ಸೆಯಲ್ಲಿಯೂ ಸಹ ನಸ್ಯ ಅಂತ ಬರ್ತದೆ. ಮೊದಲಿನ ಕಾಲದಲ್ಲಿ ನಸ್ಯ ಅಂತ ಹೇಳಿ ಯೂಸ್ ಮಾಡ್ತಿದ್ದದ್ದು ಕೆಲವು ತೀಕ್ಷ್ಣ ದ್ರವ್ಯವ ಹುಡಿಯನ್ನು ಮೂಗಿಗೆ ಹಾಕ್ತಿದ್ರು ಅದರದ್ದೇ ಆದ ಕೆಲವು ಕಾಯಿಲೆಗಳಿಗೆ. ಈಗಿನ ಹಾಗೆ ಯಾವ್ದಾದ್ರು ತಂಬಾಕು ಇರ್ಬೋದು, ಬೇರೆ ಮಾದಕ ವಸ್ತು ಇರ್ಬೋದು, ಅದರ ಉದ್ದೇಶ ಅಲ್ಲವೇ ಅಲ್ಲ ನಸ್ಯ ಅಂತಂದ್ರೆ. ಹಿಂದಿನ ಕಾಲದಲ್ಲಿ ನಸ್ಯ ಅಂತಂದ್ರೆ ನಾವೇನು ಕಣ್ಣು ಅಥವಾ ಮೂಗು ಅಥವಾ ಕಿವಿಗೆಲ್ಲ ಸಂಬಂಧಪಟ್ಟ ಕಾಯಿಲೆಗೆ ಒಂದು ಸರಳವಾದ ಹತ್ತಿರವಾದ ಮಾರ್ಗದಲ್ಲಿ ಔಷಧವನ್ನು ಮುಟ್ಟಿಸ್ಲಿಕ್ಕೆ ಯೂಸ್ ಮಾಡ್ತದೆ ನಸ್ಯ. ಮತ್ತೆ ಈಗ ಹೆಚ್ಚು ಹೆಚ್ಚು ಆಯುರ್ವೇದದ ಕೆಲವು ಔಷಧಿಗಳನ್ನು ನೋಡುವಾಗ ಒಂದು ಕ್ವಾತ್ ಅಂತ ಒಂದು ಶಬ್ದವನ್ನು ಕೇಳ್ತೇವೆ. ಕ್ವಾತ್ ಅಂತ ಹೇಳಿ, ಕ್ವಾತ್ ಅಂದ್ರೆ ಕಷಾಯ. ಕಷಾಯ ಈ ಕ್ವಾತ್ ಅನ್ನುವಂಥದ್ದು ಈ ಕಷಾಯಕ್ಕೂ ಏನಾದರೂ ವ್ಯತ್ಯಾಸ ಉಂಟಂತ? ಇಲ್ಲ, ಕಷಾಯದ ಒಂದು ಪರ್ಯಾಯ ಪದವೇ ಕ್ವಾತ್ ಅಂತ ಹೇಳಿ. ಕಷಾಯ ಎನ್ನುವ ಒಂದು ಪದ ನಾವು ಹೆಚ್ಚಿನ ಬೇರೆ ಬೇರೆ ಪ್ರಿಪರೇಷನ್ಸ್ಗೂ ನಾವು ಕಷಾಯ ಅಂತ ಹೇಳ್ತೇವೆ. ಆದರೆ ಕ್ವಾತ್ ಅಂದರೆ ನೀವೇನು ಮೊದಲೇ ನಾವು ಕಷಾಯದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅದು ಕ್ವಾತ್ ಆ್ಯಕ್ಚುಲಿ. ಹಾಂ ಸರಿ. ಇನ್ನೂ ಒಂದು ವಿಷಯ ಇರುವಂಥದ್ದು ಲೇಹ ಅಂತ, ಅದು ಸ್ವಲ್ಪ ದಪ್ಪ ಇರ್ತದೆ. ಈ ಲೇಹ ಏನು ವ್ಯತ್ಯಾಸ? ಲೇಹದ ಉದ್ದೇಶ ಲಿಹ್ಯತೆ, ಲಿಹ್ಯತೆ ಅಂದರೆ ನಾವು ನಕ್ಕುವಂಥದ್ದು, ಅದು ಲೇಹ. ಸೊ ಅದು ಮಾಡುವಾಗ ಬೇರೆ ಬೇರೆ ಔಷಧ ದ್ರವ್ಯ ಇರ್ಬೋದು, ಅದರೊಟ್ಟಿಗೆ ಕಷಾಯ ದ್ರವ್ಯ, ತುಪ್ಪ, ಜೇನುತುಪ್ಪ ಇದೆಲ್ಲ ಮಿಕ್ಸ್ ಮಾಡಿ ಅದಕ್ಕೊಂದು ಸಿಹಿ ಬರಲಿಕ್ಕೆ ಕಲ್ಸಕ್ಕರೆ ಅಥವಾ ಬೆಲ್ಲ ಹಾಕಿ ದಪ್ಪಕ್ಕೆ ಕಾಸಿ ಬಿಟ್ಟು ಆ ಕನ್ಸಿಸ್ಟೆನ್ಸಿ ನಾವೇನು ಹೇಳ್ತೇವೆ ಆ ನಕ್ಲಿಕರುವ ಕನ್ಸಿಸ್ಟೆನ್ಸಿ ಬೇಕು, ಅದಕ್ಕೆ ಲೇಹ ಅಂತ ಹೇಳಿ ಹೆಸರು. ಅದು ಇಂಥದ್ದೇ ಕಾಯಿಲೆಗಳಿಗೆ ಅಂತೇನಾದರೂ ಉಂಟ? ಈಗ ನಮ್ಮಲ್ಲಿ ಕೆಲವು ಕಾಯಿಲೆಗಳಿಗೆ ಕೆಲವು ಲೇಹದ ಉದಾಹರಣೆಗಿದೆ. ಈಗ ಚವನಪ್ರಾಶ ಅಂತ ಏನು ನಾವು ಎಲ್ಲರಿಗೂ ಗೊತ್ತಿರುವಂಥದ್ದು, ಅದು ನಮ್ಮ ಶ್ವಾಸಕೋಶಗಳ ಸಂಬಂಧಪಟ್ಟ ಕಾಯಿಲೆಗಳಿಗೆ, ಉಸಿರಾಟ ತೊಂದರೆ ಇರುವವರಿಗೆ, ಪ್ಲಸ್ ನಮ್ಮ ಜನಸಾಮಾನ್ಯ ಒಂದು ಶಕ್ತಿವರ್ಧನೆಗೆ ಇರಬಹುದು. ಹಾಗೆ ನಮ್ಮಲ್ಲಿ ವಾಸಾವಲೇಹ ಅಂತ ಇದೆ, ಒಣ ಕೆಮ್ಮಿಗೆ ಯೂಸ್ ಮಾಡುವಂಥದ್ದು ವಾಸಾವಲೇಹ. ಸೊ ಕೆಲವೊಂದು ಲೇಹಗಳು ಆಸ್ ಎ ಜನರಲ್ ಟಾನಿಕ್ ಇರಬಹುದು ಅಥವಾ ರಸಾಯನವಾಗಿರ್ಬೋದು, ಕೆಲವೊಂದು ಲೇಹಗಳು ಪರ್ಟಿಕ್ಯುಲರ್ ಅದರದ್ದೇ ಆದ ಕಾಯಿಲೆಗಳಿಗೆ ಹೇಳಿದ್ದಾರೆ. ಒಟ್ಟಾರೆ ಈಗ ಬೇರೆ ಔಷಧಿಗಳಲ್ಲಿ ನಾವು ಒಂದು ಕಾಣ್ತೇವೆ ಏನಂತ ಹೇಳಿದ್ರೆ, ಒಂದು ಔಷಧಿ ಇರುವಂಥದ್ದು ಔಷಧೀಯ ಗುಣಗಳನ್ನು ಹೊಂದಿ, ಅದೇ ರೀತಿ ನಿಮ್ಮ ಬಲವರ್ಧನೆಗಾಗಿ ಅದರದ್ದೇ ಆದಂಥ ಬೇರೆ ಕೆಲವು ಪ್ರೋಟೀನ್ ಸಪ್ಲಿಮೆಂಟ್ಸ್ ಇರ್ಬೋದು, ಈ ಥರದ್ದನ್ನೆಲ್ಲ ಆರೋಗ್ಯವರ್ಧಕವಾಗಿ ಕೊಡ್ತಾರೆ, ವಿಟಮಿನ್ ಇರ್ಬೋದು. ಆ ಥರ ಆಯುರ್ವೇದದಲ್ಲಿ ಯಾವುದಾದ್ರೂ ಒಂದು ಇದು ಅಂತ ಕೊಡುವಂಥ? ಆಯುರ್ವೇದದಲ್ಲಿ ಈಗ ನಿತ್ಯ ರಸಾಯನ, ನಮ್ಮ ದೇಸಿ ಹಾಲು, ದೇಸಿ ತುಪ್ಪ ಇರ್ಬೋದು, ಇದು ನಿತ್ಯ ರಸಾಯನ, ಎಲ್ಲರಿಗೂ ಸಹ ದಿನಾ ಸೇವನೆ ಮಾಡುವಂಥದ್ದು ಇದು ನಿತ್ಯ ರಸಾಯನ. ಇನ್ನು ಬೇರೆ ರಸಾಯನ ಲೇಹದಲ್ಲಿ ಕೆಲವು ಉದಾಹರಣೆಗಳು ನಾನು ಈಗ ಆಲ್ರೆಡಿ ಹೇಳಿದ ಹಾಗೆ ರಸಾಯನಗಳಿದೆ. ನಮ್ಮಲ್ಲಿ ಸಪ್ಲಿಮೆಂಟ್ರಿ, ನಾವೇನು ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೇವೆ, ಅಂಥದ್ದೊಂದು ಸ್ಪೆಸಿಫಿಕ್ ಆಗಿಲ್ಲ, ಬಟ್ ನಾವು ಅದನ್ನು ಆಹಾರ ದ್ರವ್ಯ, ಔಷಧ ದ್ರವ್ಯ, ಆಹಾರ ದ್ರವ್ಯದಲ್ಲಿಯೇ ಆ ಪ್ರೋಟೀನ್ ಇರುವಂಥ ಸಪ್ಲಿಮೆಂಟನ್ನು ಹೇಳ್ಬೋದು ಅಥವಾ ಔಷಧ ದ್ರವ್ಯದಲ್ಲೇ ಅಂತ ಪರ್ಟಿಕ್ಯುಲರ್ ಹೇಳ್ಬೋದು. ನಮ್ಮಲ್ಲಿ ನಿತ್ಯ ರಸಾಯನ ಅಥವಾ ರಸಾಯನ ಅಂತ ಹೇಳುವ ಒಂದು ಕಾನ್ಸೆಪ್ಟೇ ನಮ್ಮಲ್ಲಿ ಈಗೇನು ಪ್ರೋಟೀನ್ ಅಂತ ಇದೆ ಅಥವಾ ಬಾಡಿ ಬಿಲ್ಡಿಂಗ್, ಮಾಸ್ ಬಾಡಿ ಬಿಲ್ಡಿಂಗ್ ಇರೋದು ರಸಾಯನಕ್ಕಿರುವಂಥದ್ದು. ಈ ಆಯುರ್ವೇದದ ಔಷಧಿಗಳು ಹೆಚ್ಚಿನವು ಕೂಡ ಏನು ಸಸ್ಯ ಮೂಲದ ಔಷಧಿಗಳು ಅಂತ. ಅದನ್ನು ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೆಸುವಂತಹ ಸಂದರ್ಭದಲ್ಲಿ ಅದಕ್ಕೆ ಯಾವುದಾದ್ರೂ ಕೂಡ ರೀತಿಯ ಈ ಕೆಮಿಕಲ್ಗಳನ್ನು ಇಂಥದ್ದನ್ನು ಹಾಕಿ ಅದರಿಂದ ಏನಾದರೂ ಕೂಡ ಮಾರ್ಪಾಡುಗಳು ಆದದ್ದು ಇಂಥದ್ದೇನಾದರೂ ನಿಮಗೆ ಕಂಡು ಬಂದದ್ದು? ಈಗಿನ ಕಾಲದಲ್ಲಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಕಲ್ಟಿವೇಟರ್ಸ್ ಇಂಥದ್ದೇ ಸ್ಪೆಸಿಫಿಕ್ ಆಗಿ ಪ್ರತಿಯೊಂದು ಗಿಡಗಳನ್ನು ವಿದೌಟ್ ಎನಿ ಪೆಸ್ಟಿಸೈಡ್ಸ್ ಬೆಳೆಸಬೇಕು ಅಂತ ಇದೆ. ಕಂಪನಿಗಳು ಸಹ ದೊಡ್ಡ ಪ್ರಮಾಣದಲ್ಲಿ ಒಬ್ಬ ಕಲ್ಟಿವೇಟರ್ ಒಟ್ಟಿಗೆ ಪರ್ಚೇಸ್ ಮಾಡುವಾಗ ಅವರು ಇದೆಲ್ಲ ಪಾಯಿಂಟ್ಸನ್ನು ನೋಡಿಕೊಂಡೇ ಪರ್ಚೇಸ್ ಮಾಡ್ತಾರೆ. ಉದಾಹರಣೆಗೆ ಈಗ ಅರಿಶಿನ ಇರ್ಬೋದು, ಒಂದು ಕಂಪನಿಗೆ ಇಂತಿಷ್ಟು ಟನ್ ಅರಿಶಿನ ಬೇಕು ಅಂತ ಹೇಳುವಾಗ ಅವರು ಯಾರು ಚಿಕ್ಕ ಒಂದು ಕೃಷಿಕನೊಟ್ಟೆ ಹೋಗಿ ಬರೀ 5 ಕಿಲೋ 10 ಕಿಲೋ ಪರ್ಚೇಸ್ ಮಾಡೋದಿಲ್ಲ. ಅವರು ಮೊದಲೇ ಒಂದು ಒಪ್ಪಂದ ಇರ್ತದೆ, ಟನ್ ಗಟ್ಟಲೆ ಅರಿಶಿನ ಬೇಕು ಅಂತ ಹೇಳೋ ಅವ್ರದ್ದೇ ಆದ ಕಂಡೀಷನ್ ಹಾಕ್ತಾರೆ, ನೀವು ಯಾವುದೇ ಕೆಮಿಕಲ್ ಉಪಯೋಗ ಮಾಡಬಾರ್ದು, ಸಾವಯವ ಕೃಷಿ ಇರಬೇಕು ಅಂತೇಳಿ. ಇಂಥದ್ದು ಮಾಡದಿದ್ದರೆ ಆ ಕೆಮಿಕಲ್ ನಾವು ಔಷಧಿ ಮಾಡುವಾಗ ಅದರ ದುಷ್ಪರಿಣಾಮ ಕಾಣಬಹುದು. ಈಗ ಆಯುರ್ವೇದ ಅನ್ನುವಂಥದ್ದು ಹಿಂದಿನಿಂದ ಬಂದಂಥ ಪದ್ಧತಿ, ಇತ್ತೀಚಿನ ದಿನಗಳಲ್ಲಿ ಅದರ ಪ್ರಿಪರೇಷನ್ ಅಥವಾ ಔಷಧದ ಒಂದು ಪ್ರಿಪರೇಷನ್ನಲ್ಲಿ ಹೊಸ ಹೊಸ ಟೆಕ್ನಿಕ್ಗಳೆಲ್ಲ ಬದಲಾಗಿದ್ದವೆ. ಎಷ್ಟು ಬದಲಾಗಿದ್ದವೆ ಅಂತ ನಿಮಗೆ ಅನಿಸುತ್ತೆ? ಕಾಲಕ್ಕೆ ಅನುಗುಣವಾಗಿ ತುಂಬ ಬದಲಾಗಿದೆ. ಮೊದಲಿನ ಕಾಲದಲ್ಲಿ ಏನಿತ್ತು, ಚಿಕ್ಕ ಪ್ರಮಾಣದಲ್ಲಿ ಮಾಡ್ತಾಯಿದ್ರು. ಈಗ ದೊಡ್ಡ ದೊಡ್ಡ ಫಾರ್ಮಸ್ಯೂಟಿಕಲ್ ಕಂಪನಿ ಪ್ರೈವೇಟ್ ಏನೋ ಇರ್ಬೋದು, ಅವರದೇ ಆದ ಮೆಷಿನರೀಸ್ ಯೂಸ್ ಮಾಡಿ ಹೊಸ ಹೊಸ ವಿಧಾನಗಳನ್ನು ಮಾಡಿದ್ದಾರೆ. ಸಿಂಪಲ್ ಉದಾಹರಣೆ ಅಂದರೆ, ಮೊದಲೇ ಕಷಾಯ ಅಥವಾ ಕ್ವಾತ ಏನು ಹೇಳ್ತಿದ್ವಿ, ಅದನ್ನೇ ಈಗ ಕ್ವಾತವನ್ನೇ ಪುನಃ ಕುದಿಸಿ ಅದರದ್ದೇ ಟ್ಯಾಬ್ಲೆಟ್ ಫಾರ್ಮಲ್ಲಿ ಬರಲಿಕ್ಕೆ ಸಾಗಿದೆ. ಅಷ್ಟೊತ್ತಿಗೆ ಪೇಷಂಟಿಗೆ ಅನುಕೂಲವಾಗ್ತದೆ ಅಂತ ಒಂದು ಉದ್ದೇಶ ಅದರಲ್ಲಿ. ಯಾಕಂದರೆ ಈಗ ಬಾಟಲ್ ತಗೊಂಡು ಕಷಾಯ ತಗೊಂಡು ಹೋಗೋದಕ್ಕಿಂತ ಒಂದು 10 ಮಾತ್ರೆ ಕಿಸಿಲಿ ಹಾಕಿ ತಗೊಂಡು ಹೋಗೋದು ಸುಲಭ ಅಂತೇಳಿ. ಹಾಗೆ ಕ್ಯಾಪ್ಸೂಲ್ಸ್ ಅಂತ ಬರ್ತದೆ, ನಾವೇನು ಎಣ್ಣೆ ಅಥವಾ ತುಪ್ಪ ಅಂತೇಳಿ ನಾವು ಆಗ ಮಾತಾಡಿದೆವೋ ಅದನ್ನೇ ಈಗ ಸಾಫ್ಟ್ ಜೆಲ್ ಕ್ಯಾಪ್ಸೂಲ್ಸ್ ಅಂತೇಳಿ ಮಾಡ್ತಾರೆ. ಅಷ್ಟೊತ್ತಿಗೆ ಏನಾಗ್ತದೆ, ಪೇಷಂಟಿಗೆ ಅದನ್ನು ಸೇವನೆಗೂ ಸಹ ತಗೊಂಡು ಹೋಗ್ಲಿಕ್ಕೂ ಸುಲಭ. ಸೊ ಈಗಿನ ಕಾಲದಲ್ಲಿ ಕಷಾಯ ಅನ್ನು ಮಾತ್ರೆಗೆ, ಎಣ್ಣೆ ತುಪ್ಪವನ್ನು ಸಾಫ್ಟ್ ಕ್ಯಾಪ್ಸೂಲ್ಸಿಗೆ ಮಾಡುವಂಥದ್ದು, ಕೆಲವೊಂದು ಎಣ್ಣೆಯನ್ನು ಡ್ರಾಪ್ಸ್ ಮೂಲಕ ನಾವು ಪೇಷಂಟಿಗೆ ಕೊಡುವಂಥದ್ದೆಲ್ಲ ಆಗಿದೆ ಈಗ. ಆದ್ದರಿಂದ ಈ ಬದಲಾವಣೆಗಳು ಕೂಡ ಆಯುರ್ವೇದದ ಒಂದು ಡೆವಲಪ್ಮೆಂಟ್ನಲ್ಲಿ ಸಹಕಾರಿಯಾಗಿದ್ದಾವೆ. ಡೆಫಿನೆಟ್ಲಿ. ಇನ್ನು ಆಗ ಒಂದು ಸಲ ನೀವು ಮಾತಾಡಿದ್ರಿ, ಆದರೂ ಕೂಡ ಹೆಚ್ಚು ಪುನಃ ಅದೇ ಪ್ರಶ್ನೆಯನ್ನು ಕೇಳ್ತೇನೆ. ಆಯುರ್ವೇದ ಅಂದರೆ ಸೈಡ್ ಇಫೆಕ್ಟ್ ಇಲ್ಲ ಅನ್ನುವಂಥದ್ದು, ಇದು ಪೂರ್ತಿ ಹೌದಾ? ಹೇಗೆ? ಖಂಡಿತ ತಪ್ಪು. ಆಯುರ್ವೇದದಲ್ಲಿ ಯಾವುದೇ ಒಂದು ಸೈನ್ಸಲ್ಲಿ ಒಂದು ಎಫೆಕ್ಟ್ ಇದೆ ಅಂತಂದರೆ ಅಡ್ವರ್ಸ್ ಇಫೆಕ್ಟ್ ಅಂತ ನಾವು ಹೇಳ್ತೇವೆ. ಸೈಡ್ ಎಫೆಕ್ಟ್ ಅಂತ ಹೇಳೋದಿಲ್ಲ, ಸೈಂಟಿಫಿಕಲಿ ಅಡ್ವರ್ಸ್ ಇಫೆಕ್ಟ್ ಅಂತ ಹೇಳ್ತೇವೆ. ಖಂಡಿತ ಆಯುರ್ವೇದದಲ್ಲೂ ಸಹ ಇದೆ, ಹಲವಾರು ಔಷಧಿಗಳಿಗೂ ಸಹ ಅಡ್ವರ್ಸ್ ಇಫೆಕ್ಟ್ ಇದೆ. ಆದರೆ ಅದು ಪೇಷಂಟಿಗೆ ಗೊತ್ತಿರಬೇಕು. ಪೇಷಂಟ್ಗಳಲ್ಲಿ ಈಗಿನ ಕಾಲದಲ್ಲಿ ಏನು ನಂಬಿಕೆ ಇದೆ, ಅದು ಆಯುರ್ವೇದ ಔಷಧಿ ಅಲ್ವಾ, ಏನಾಗುವುದಿಲ್ಲ ಅಂತೇಳಿ ಡಾಕ್ಟರ್ ಹತ್ರ ಕೇಳದೆ ಅವರಿಗೆ ಇಷ್ಟ ಬಂದಂತೆ ಎಷ್ಟು ಡೋಸೇಜು ಅವರೇ ಡಿಸೈಡ್ ಮಾಡ್ತಾರೆ. ಡ್ಯೂರೇಷನ್ ಅಂದರೆ ಎಷ್ಟು ಕಾಲ ತಗೊಳ್ಬೇಕು ಅಂದು ಅವರೇ ಡಿಸೈಡ್ ಮಾಡ್ತಾರೆ. ಆಯುರ್ವೇದ ಔಷಧ ಅಲ್ವಾ, ಒಂದು ತಿಂಗಳು ಡಾಕ್ಟರ್ ಹೇಳಿದ್ರೆ ಇವರು 2 ತಿಂಗಳು ತಗೊಳ್ಳೋದು, 3 ತಿಂಗಳು ತಗೊಳ್ಳೋದು, ಡಾಕ್ಟರ್ ಹತ್ರ ಹೋಗದೆ ತಗೊಳ್ಳೋದು, ಖಂಡಿತ ತಪ್ಪು. ಪ್ರತಿಯೊಂದು ಔಷಧಕ್ಕೂ ಸಹ ಅದರದ್ದೇ ಆದ ಡ್ಯೂರೇಷನ್ ಇದೆ. ಆದ ಕಾರಣ ದಯವಿಟ್ಟು ಯಾರು ಆಯುರ್ವೇದ ಔಷಧ ಅಂತ ಹೇಳಿ ಅವರಿಗೆ ತೋರಿದಂತೆ ಡೋಸೇಜ್, ಅವರಿಗೆ ತೋರಿದಂತೆ ಡ್ಯೂರೇಷನ್ ಅಂದರೆ ಕಾಲ ಪ್ರಮಾಣದಲ್ಲಿ ತಗೊಳ್ಬೇಡಿ. ದಯವಿಟ್ಟು ಆಯುರ್ವೇದ ತಜ್ಞರನ್ನು ಭೇಟಿ ಮಾಡಿ ಅವರು ಹೇಳಿದಾಗ ತಗೊಳ್ಳೋದು ಉತ್ತಮ. ಒಳ್ಳೆಯದು ಡಾಕ್ಟರ್ ಪ್ರಶಾಂತ್ ಅವರೇ. ಮುಖ್ಯವಾಗಿ ಆಯುರ್ವೇದದ ಬೇರೆ ಬೇರೆ ಔಷಧೀಯ ವ್ಯವಸ್ಥೆಗಳು ಏನೆಲ್ಲ ಇದ್ದಾವೆ, ಯಾವ್ಯಾವ ರೀತಿಯಲ್ಲೆಲ್ಲ ಔಷಧಿಗಳನ್ನು ತಯಾರು ಮಾಡಲಾಗ್ತದೆ ಅನ್ನೋದ್ರ ಬಗ್ಗೆ ಒಂದು ಸಾಮಾನ್ಯವಾದಂಥ ಒಂದು ನೀವು ಅದರ ವಿಷಯವನ್ನು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದೀರಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಕೇಳುಗರೆ, ಇದುವರೆಗೆ ಆಯುರ್ವೇದ ಔಷಧಿಗಳ ಕುರಿತು ಬೆಳ್ತಂಗಡಿಯ ಪ್ರಸನ್ನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿರುವ ಡಾ ಬಿಕೆ ಪ್ರಶಾಂತ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ

ಪದವಳಿಯದನ್ನ ಕಶರಣಾಗಬೇಕೆ, ವಿಧಿವಶ ಬಿಡದನಕ ಭಕ್ತನಾಗಬೇಕೆ, ಕುಲಮದ ಬಳಿಯದನಕ ಶರಣಾಗಬೇಕೆ, ವಿಧಿವಶ ಬಿಡದನಕ ಭಕ್ತನಾಗಬೇಕೆ, ಕುಲಮದ ಬಳಿಯದನಕ ಶರಣಾಗಬೇಕೆ, ವಿಧಿವಶ ಬಿಡದನಕ ಭಕ್ತನಾಗಬೇಕೆ. ಸೊಮ್ಮಿನ ಸಂಬಂಧ ಬಿಟ್ಟು ಕಿಂಕಿಲ ಕಿಂಕಿಲ ಕಿಂಕಿಲನಾಗಿರಬೇಕು, ಹಮ್ಮಿನ ಸೊಮ್ಮಿನ ಸಂಬಂಧ ಬಿಟ್ಟು ಕಿಂಕಿಲ ಕಿಂಕಿಲ ಕಿಂಕಿಲನಾಗಿರಬೇಕು,